ತವ ಕಥಾಮೃತಂ ತಾತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಹಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾಜನಾ. ಶ್ರೀರಾಮಕೃಷ್ಣರು ಹೇಳ್ತಾ ಇದ್ದಾರೆ ಆ ಮುಖ್ಯೋಪಾಧ್ಯಾಯನಿಗೆ, ಸಾಧನೆಯ ಸಮಯದಲ್ಲಿ ನೀತಿ ನೀತಿ ಮಾರ್ಗ ಅನುಸರಿಸಿ ಎಲ್ಲವನ್ನೂ ತ್ಯಾಗ ಮಾಡಬೇಕಾಗುತ್ತೆ. ಆದರೆ ಭಗವಂತನ ಸಾಕ್ಷಾತ್ಕಾರ ದೊರೆತ ನಂತರ ಗೊತ್ತಾಗುತ್ತೆ ಆತನೇ ಎಲ್ಲವೂ ಆಗಿದ್ದಾನೆ ಅಂತ. ನೀತಿ ನೀತಿ ಮಾರ್ಗವನ್ನು ಅನುಸರಿಸಿ ಎಲ್ಲವನ್ನೂ ತ್ಯಾಗ ಮಾಡಬೇಕಾಗುತ್ತೆ. ಎಲ್ಲವನ್ನು ತ್ಯಾಗ ಮಾಡಬೇಕಾಗುತ್ತೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾವು ಓದಿದಾಗ ಗೃಹಸ್ಥರು ಅಂತನ್ನುವರ ಗತಿ ಏನು? ಸನ್ಯಾಸಿಗಳೇನೋ ಆನಂದವಾಗಿ ಇದನ್ನು ಹೇಳ್ಕೋ ತ್ಯಾಗ ಹೇಳಿದ್ದಾರೆ, ಎಲ್ಲವನ್ನೂ ಬಿಡಬೇಕು, ನಾವು ಬಿಟ್ಟೇ ಇದ್ದೀವಿ. ಅದು ಎಷ್ಟು ಬಿಟ್ಟಿದ್ದಾರೋ ಆ ವಿಚಾರ ಪ್ರತ್ಯೇಕ. ಹೊರಗಡೆಯಿಂದ ಬಿಡೋದು ಒಂದು, ಒಳಗಡೆಯಿಂದ ಬಿಟ್ಕೊಂಡು ಬರುವಂತಹದ್ದು ಇನ್ನೊಂದು. ಮಾನಸಿಕವಾಗಿ ಅಂಟಿಕೊಳ್ಳುವಂತಹದ್ದೊಂದು ಅಂತ ಇದೆ. ಇಲ್ಲಿ ಶ್ರೀರಾಮಕೃಷ್ಣರು ಆ ನೀತಿ ನೀತಿ ಮಾರ್ಗವನ್ನ ಅಂದ್ರೆ ಏನರ್ಥ, ಅದನ್ನು ಮೊದಲು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ನ ಇತಿ ನ ಇತಿ ಅಂತ, ಇದಲ್ಲ ಇದಲ್ಲ ಇದಲ್ಲ ಅಂತ. ಇದಲ್ಲ ಇದಲ್ಲ ಅಂತ ಹೇಳಿದ್ರೆ ಏನರ್ಥ? ಈ ಶರೀರ ಅಂತ ನಾನು ತಿಳ್ಕೊಂಡಿದ್ದೀನಲ್ಲ ಇಲ್ಲಿವರೆಗೆ ನಾನು ಅಂತ, ಈ ಶರೀರವೇ ನಾನು ಅಂತ ತಿಳ್ಕೊಂಡಿದ್ದೀನಲ್ಲ, ಇದಲ್ಲ ನನ್ನ ಮನಸ್ಸು. ಅದು ಬಹಳಷ್ಟು ಚಾಲಾಕಿತನ ಮಾಡುತ್ತೆ, ಎಷ್ಟು ಬುದ್ಧಿವಂತವಾಗಿ ಕೆಲಸ ಮಾಡುತ್ತೆ ಅದು. ಆದ್ರಿಂದ ಅದು ನಾನು ಅಂತ ತಿಳ್ಕೊಂಡಿರ್ಬೋದು, ಅದು ಅಲ್ಲ. ಬುದ್ಧಿ ಅಂತ ತಿಳ್ಕೊಂಡಿರ್ಬೋದು, ಆ ಬುದ್ಧಿಯೂ ಕೂಡ ನಾನಲ್ಲ. ಬಂಧುಗಳು ಅದು ಕೂಡ ಅಲ್ಲ, ಮನೆ ಅದು ಕೂಡ ಅಲ್ಲ, ಆಸ್ತಿ ಪಾಸ್ತಿ ಹಣ ಕಾಸು ಚಿನ್ನ ಆಭರಣ ಅಧಿಕಾರ ಯಾವುದೂ ಕೂಡ ಆ ಪರಬ್ರಹ್ಮ ಆ ನಿತ್ಯ ಶುದ್ಧ ಬುದ್ಧ ಮುಕ್ತವಾದಂತಹದ್ದಕ್ಕೆ ಸರಿಸಾಟಿ ಅಲ್ಲ ಅಂತರ್ಥ. ಆದ್ರಿಂದ ಇದ್ಯಾವುದು ಅಲ್ಲ ಇದ್ಯಾವುದು ಅಲ್ಲ ಅಂತ ಈ ಮನಸ್ಸಿಗೆ ಪಾಠವನ್ನು ಹೇಳಬೇಕಾಗತ್ತೆ. ಅವರಿವರಿಗಲ್ಲ, ನಮ್ಮ ನಮ್ಮ ಮನಸ್ಸಿಗೆ ನಾವು ಪಾಠ ಹೇಳಬೇಕಾಗುತ್ತೆ ಇದ್ಯಾವುದು ಅಲ್ಲ ಅಂತ. ಯಾತಕ್ಕಲ್ಲ, ಇದು ನಿತ್ಯವಲ್ಲ, ನಿತ್ಯವಲ್ಲ ಇದು ಅಂತ ಹೇಳ್ಕೊಡ್ಬೇಕೆ. ನಾನು ಕಳೆದ ಶನಿವಾರವೇ ಹೇಳಿದ್ದೆ, ಆ ವಿಲ್ಸನ್ ಗಾರ್ಡನ್ ಹತ್ರ ಹೋಗಿ ಒಂದು ಸ್ವಲ್ಪ ನಿಂತ್ಕೊಂಡಿದ್ರೆ ಒಂದ್ ದಿವಸ ಎಲ್ಲ ನಿಂತ್ಕೊಂಡಿರ್ಬೇಕು. ವ್ರತ, ಅಲ್ಲಿ ದರ್ಶನ ಮಾಡತಕ್ಕಂತಹದ್ದೇ ಒಂದು ವ್ರತ. ಆಗ ಗೊತ್ತಾಗುತ್ತೆ ನಮ್ಮದು ಅಂತ ನಾವೇನ್ ತಿಳ್ಕೊಂಡಿದ್ದೀವೋ ಅದು ಯಾವುದು ನಿತ್ಯ ಅಲ್ಲ ಅಂತ. ಪ್ರಪಂಚವೇ ನಿತ್ಯ ಅಲ್ಲ, ಆಗಿರುವಾಗ ನಾವೆಲ್ಲಿ ಬಂತು? ಇದನ್ನ ನಮ್ಮ ಮನಸ್ಸಿಗೆ ಮನದಟ್ಟು ಮಾಡಿಕೊಡದೆ ಹೋದ್ರೆ ನಿತ್ಯದಲ್ಲಿ ಅದು ನಿಲ್ಲೋದಿಲ್ಲ. ಪರಮಾತ್ಮನೇ ನಿತ್ಯ, ಪರಬ್ರಹ್ಮವೇ ನಿತ್ಯ, ಆತ್ಮವೇ ನಿತ್ಯ. ಅದರಲ್ಲಿ ಮನಸ್ಸು ನಿಲ್ಲಬೇಕು. ಮನಸ್ಸು ನಿಂತಾಗ ಜ್ಞಾನೋದಯ ಆಗಿಬಿಡುತ್ತೆ. ಸಮಾಧಿ ಸ್ಥಿತಿಯಲ್ಲಿ ಮನಸ್ಸು ನಿಲ್ಲದು. ಸಮಾಧಿ ಸ್ಥಿತಿಯಲ್ಲಿ ಮನಸ್ಸು ನಿಂತು ಹೋಗ್ಬಿಡುತ್ತೆ. ಆದ್ರಿಂದ ಪರಿಪೂರ್ಣವಾದ ಜ್ಞಾನ ಉಂಟಾಗುತ್ತೆ. ಈ ಮನಸ್ಸು ಯಾವಾಗ ಚಟುವಟಿಕೆಯಿಂದ ಕೂಡಿರುತ್ತೋ ಎಲ್ಲ ಅಲ್ಲೋಲ ಕಲ್ಲೋಲ. ನೋಡ್ತಾ ಇಲ್ವೇ, ಒಂದು ಮಾತಿಗೆ ಹತ್ತು ಉತ್ತರ, ಒಂದು ಮಾತಿಗೆ ಹತ್ತು ರಗಳೆ. ಏನೋ ಒಂದು ಮಾತಾಡಿದ್ದಕ್ಕೆ ಅದೆಷ್ಟು ತೊಂದರೆಗಳೆಲ್ಲ ಬರ್ತಾ ಇರುತ್ತವೆ ಅಂತನ್ನೋದನ್ನ ನಾವು ನಿತ್ಯ ಜೀವನದಲ್ಲಿ ಕಾಣ್ತಾ ಇದ್ದೇವೆ. ಈ ಮನಸ್ಸಿಗೆ ಸಂಬಂಧಪಟ್ಟಂತೆ ಏನೇ ಚಟುವಟಿಕೆಗಳನ್ನು ಇಟ್ಕೊಂಡ್ರೂ ಕೂಡ ತೊಂದರೆಗಳೇ ಜಾಸ್ತಿ. ವೃತ್ತಿ ವೃತ್ತಿ ಅಂತ ಹೇಳ್ತಾರೆ, ಅಲೆಗಳು ಅಲೆಗಳ ನಿರ್ಮಾಣವಾಗಿಬಿಡುತ್ತವೆ. ಯಾವಾಗ ಚಿತ್ತ ಸರೋವರದಲ್ಲಿ ಅಲೆಗಳ ಸಂಖ್ಯೆ ಅಧಿಕವಾಯಿತೋ ಆತ್ಮದ ಬಿಂಬ ಪ್ರತಿಬಿಂಬಿಸೋದಿಲ್ಲ. ಇಷ್ಟೇ ರಹಸ್ಯ ಇರೋದು. ಆದ್ರಿಂದ ಈ ಮನಸ್ಸನ್ನು ನಿಲ್ಲಿಸಬೇಕು, ಈ ಚಿತ್ತವನ್ನು ನಿಲ್ಲಿಸಬೇಕು. ಅದು ನಿಲ್ಲಬೇಕಾದ್ರೆ ಅದು ನಿತ್ಯದಲ್ಲಿ ತೊಡಗಬೇಕು, ಅಥವಾ ಆ ನಿತ್ಯ ವಸ್ತುವಿನಲ್ಲಿ ಅನುರಾಗವನ್ನು ತಾಳ್ಬೇಕು. ಆ ನಿತ್ಯವಾದದ್ದನ್ನು ಗುರುತಿಸಿ ಮನಸ್ಸನ್ನು ಅಲ್ಲೇ ಇಟ್ಟಿರಬೇಕು. ಯಾರೇ ಬೈಲಿ, ಈ ಬೈಗಳ ಅಂತ ಹೇಳ್ತಕ್ಕಂಥದ್ದು ಇಲ್ಲ, ಇದು ಆ ಪರಮಾತ್ಮ ಅಲ್ಲ, ಇದು ಪರಮಾತ್ಮ ಅಲ್ದಿದ್ಮೇಲೆ ಇದನ್ನ ನಾನು ಯಾಕೆ ನೆನಪಿಟ್ಕೊಳ್ಳಿ? ಹನುಮಂತ ಸೀತಾಮಾತೆ ಕೊಟ್ಟಂತಹ ಮುತ್ತಿನಲ್ಲೇ ರಾಮ ಇಲ್ದಿರೋದನ್ನು ಕಂಡು ಎತ್ತಬಿಡ್ತಂತೆ, ಅದು ಎತ್ತಬಿಟ್ಟಂತೆ ಅವನು. ಅಲ್ಲ, ಕೋತಿ ಎತ್ತಬಿಡ್ತು ಅಂತ ಹೇಳ್ತಕ್ಕಂತ ಮಾತು ಬರುತ್ತಲ್ಲ, ಕೋತಿಕಲ್ ಮಾಣಿಕ್ಯ ಕೊಟ್ಟ ಹಾಗೆ ಅಂತ, ಇದರ ಆಧಾರದ ಮೇಲೆ ಬಂದಂತ ಮಾತು. ಆದರೆ ಅದು ಅದಕ್ಕೆ ಆಗತ್ತೆ ಬೇರೆ. ಅದು ಪ್ರತಿಯೊಂದು ಮುತ್ತನ್ನು ಕೂಡ ಕಚ್ಚಿ ನೋಡಿ ಅಂತ ಕೆಲವರು ಕಿವಿಯ ಮುಂದೆ ಹಿಡಿದು ಅಲ್ಲಾಡಿಸಿ ರಾಮ ರಾಮ ಅಂತ ಹೇಳ್ತಕ್ಕಂತಹ ಧ್ವನಿ ಅದರೊಳಗೆ ಇದ್ರೆ ಮಾತ್ರ ತೆಗೆದುಕೊಳ್ಳೋಣ, ಇಲ್ಲಿದ್ರೆ ಬೇಡ ಅಂತ ಯೋಚಿಸಿ ಅದನ್ನ ಕಿವಿಯ ಮುಂದೆ ಅಲಗಾಡಿಸಿದ್ರೆ ಅದರೊಳಗೆಲ್ಲ ಬರುತ್ತೆ ರಾಮ ಸತ್ತ ಬರಲೇ ಇಲ್ಲ. ಆದ್ರಿಂದ ಪ್ರತಿಯೊಂದು ಒತ್ತನ್ನು ಕೂಡ ಎತ್ತಬಿಡ್ತು ಅಂತ ಮಾತು ಬರುತ್ತೆ. ಈಗ ಅಂತ ಅಮೂಲ್ಯವಾದ ಮುತ್ತನ್ನ ಎಸೆಯಬೇಕಾದ್ರೆ ತ್ಯಾಗ ಅಂದ್ರೆ ಅದೇನೆ, ಅಯ್ಯೋ ಮುತ್ತು ಬಹಳ ಅಮೂಲ್ಯವಾದ್ದು ಅಂದ್ರೆ ಅದನ್ನು ಮುತ್ತಿಟ್ಕೊಂಡು ಬಿಡ್ತೇವೆ ನಾವು, ಎಲ್ಲ ಇಟ್ಕೊಂಡು ಬಿಡ್ತೇವೆ, ಇದು ಬೇಕು ಇದು ಬೇಕು ಇದು ಬೇಕು ಇದು ಬೇಕು ಅಂತ. ಇವುಗಳೆಲ್ಲವನ್ನೂ ನಾವು ತುಂಬಿಸ್ಕೊಳ್ತೇವೆ ಮನಸ್ಸಿನಲ್ಲಿ, ಅಲ್ಲಿ ದೇವರಿಗೆ ಜಾಗ ಇಲ್ದಾಗ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಈ ಆಧ್ಯಾತ್ಮ ಭಾವ ಅಂತ ಹೇಳ್ತಕ್ಕಂಥದ್ದು ನಮ್ಮ ಮನಸ್ಸಿನಲ್ಲಿ ನಿಲ್ಲಬೇಕಾದ್ರೆ ಯಾವುದು ಅನಾತ್ಮವೋ ಅವುಗಳನ್ನೆಲ್ಲ ಬದಿಗೊತ್ತಬೇಕಾಗುತ್ತೆ. ಪರಮಾತ್ಮ ಬಿಟ್ಟು ಬಾಕಿ ಉಳಿದವುಗಳೆಲ್ಲವೂ ಕೂಡ ಅನಾತ್ಮ ವಸ್ತು, ಜಡ. ಅವುಗಳನ್ನ ಬದಿಗೊತ್ತಬೇಕು ಅಂತ ಹೇಳಿದಾಗ ನಾನು ಆಗಲೇ ಹೇಳಿದಂತೆ ಗೃಹಸ್ಥರಿಗೆ ತೊಂದರೆಗಿಟ್ಕೊಂಡು ಬಿಡುತ್ತಲ್ವೇ. ಉಪಾಯ ಇಷ್ಟೇ, ಮನೆ ಇರಲಿ, ಮನೆ ಮಂದಿಯೂ ಇರಲಿ, ಗೃಹಕೃತ್ಯವೂ ಇರಲಿ, ಅದ್ಯಾವುದೂ ಕೂಡ ಮನಸ್ಸಿನಲ್ಲಿ ಇಲ್ಲದಿರಲಿ. ಅದಕ್ಕೆ ಶ್ರೀರಾಮಕೃಷ್ಣ ಎಷ್ಟು ಸೊಗಸಾದ ಉದಾಹರಣೆ ಕೊಟ್ಟಿದ್ದಾರೆ. ನೀರಿನಲ್ಲಿ ದೋಣಿ ಇರಲಿ, ತಪ್ಪೇನಿದೆ, ಆದರೆ ದೋಣಿಯೊಳಗೆ ನೀರಿರಬಾರ್ದು ಅಷ್ಟೇನೆ. ಸಂಸಾರದ ನೀರು ಅಲ್ಲಿ ನಮ್ಮ ಜೀವನ, ಜೀವನ ಅಂತ ಇರ್ತಕ್ಕಂತ ದೋಣಿ ಈ ಸಂಸಾರ ಅಂತ ಇರ್ತಕ್ಕಂತ ನೀರಿನಲ್ಲಿ ಇರಲಿ, ಆದರೆ ಆ ಸಂಸಾರ ಅಂತ ಇರ್ತಕ್ಕಂತಹದ್ದು ಆ ಜೀವನ ಅಂತ ಇರ್ತಕ್ಕಂತ ದೋಣಿಯೊಳಗೆ ಬರಬಾರ್ದು. ನಾವು ತಂದು ಸುರಿಬಾರದು, ಆ ತೂತಿನಿಂದ ಒಳಗಡೆ ನುಗ್ಗಬಾರದು. ಈ ರೀತಿಯಲ್ಲಿ ಯಾವುದು ಅನಾತ್ಮ ವಸ್ತುವೋ ಅವುಗಳನ್ನೆಲ್ಲ ಅಲ್ಲಲ್ಲೇ ಅಲ್ಲಲ್ಲೇ ಇಟ್ಟಿರಬೇಕು. ಎಷ್ಟೇ ಸಾಧನೆ ಗಿಡಿದ್ರು 12 ಗಂಟೆಗೆ ಹಸಿವೆ ಆಗುತ್ತೆ ಇದು. ಹಾಗಾದ್ರೆ ಅಡಿಗೆ ಮಾಡುವರು ಬಿಡುವ ಮನೆಯಲ್ಲಿ. ಅದಕ್ಕೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಕಾಮಿನಿ ಕಾಂಚನ ತ್ಯಾಗ ಮಾಡಬೇಕು, ಕಾಮಿನಿ ಕಾಂಚನ ತ್ಯಾಗ ಮಾಡಬೇಕು ಅಂತ ಅನ್ನೋದೇನು ನಿಜ. ಆದ್ರೆ ವಿವೇಕ ಬಂದ ಮೇಲೆ ಕಾಮಿನಿಯಿಂದಲೂ ಭಯವಿಲ್ಲ, ಕಾಂಚನದಿಂದಲೂ ಭಯವಿಲ್ಲ. ಉದಾಹರಣೆಗೆ ನನ್ನ ಮಡದಿ ಅಲ್ಲಿದ್ದಾಳೆ ಶಾರದೆ, ಅನ್ನಪೂರ್ಣೆ ಇರಲಿ, ಕಾಲಕಾಲಕ್ಕೆ ಮಾಡಿ ಹಾಕ್ತಾಳೆ, ಇದ್ರೆ ಯಾರು ಮಾಡಿ ಹಾಕ್ತಾರೆ ನನಗೆ? ಎಂಥ ದಿವ್ಯ ಜ್ಞಾನವನ್ನೇ ಪಡೆದಿದ್ರು ಕೂಡ ಈ ಘಟ, ಘಟ ಅಂದ್ರೆ ಶರೀರ, ಇದು ಇರುವವರೆಗೆ ಕಾಲಕಾಲಕ್ಕೆ ಬೀಳ್ಬೇಕಲ್ಲ, ಅದಕ್ಕೆ ಷೋಡೋಪಚಾರ ಪೂಜೆ ಆಗ್ಬೇಕಲ್ಲ, ಹೇಳಿದ್ರೆ ನಿಲ್ಲೋದಿಲ್ಲ. ಸಾಧಕನಿಗೂ ಅಷ್ಟೇ, ಸಿದ್ಧನಿಗೂ ಅಷ್ಟೇನೆ. ಆದ್ರಿಂದ ಈ ಸಂಸಾರದ ವಸ್ತುಗಳು ಅಂತ ಹೇಳ್ತಕ್ಕಂಥವುಗಳು ನಮ್ಮ ಮನಸ್ಸಿನೊಳಗೆ ಪ್ರವೇಶ ಮಾಡಬಾರದು. ಇದು ಬಹಳ ಮುಖ್ಯ ಅಂತ ಹೇಳ್ತಕ್ಕಂಥ ಭಾವನೆ ನಮ್ಮ ಮನಸ್ಸಿಗೆ ಬರಬಾರದು. ಒಂದ್ ವೇಳೆ ಯಾವುದೋ ವಸ್ತು ಕಳೆದು ಹೋಯ್ತು, ಅಯ್ಯೋ ಹೋಗ್ಬಾರ್ದಾಗಿತ್ತು, ಹೋಯ್ತು, ಅದ್ರ ಜೊತೆಲಿ ಅದಕ್ಕೆ ಸಂಬಂಧಪಟ್ಟಂತ ಚಿಂತೆ ಕೂಡ ಹೋಯ್ತು ಅಂತ ಇಟ್ಕೊಂಡಿರ್ಬೇಕು. ಯಾಕಂತಂದ್ರೆ ಅದು ಯಾವಾಗಲೂ ಹೋಗುವಂತಹದ್ದೇ, ನಿಲ್ಲುವಂತಹದ್ದಲ್ಲ. ಈ ಭಾವನೆ ತಾಕೊಂಡಾಗ ನಾವು ಅದಕ್ಕೆ ಪೂರ್ತಿ ಮನಸ್ಸನ್ನು ಕೊಟ್ಟಿಲ್ಲ ಅಂತನ್ನೋದು ಸಾಕ್ಷಿ. ಅದಕ್ಕೆ ಶರೀರವೇ ಹೋಗುತ್ತಂತೆ, ಇನ್ನು ಯಾವುದೋ ವಸ್ತು ಹೋದ್ರೆ ಏನು? ಅಮೆರಿಕದಲ್ಲೆಲ್ಲ ಎಷ್ಟು ಚೆನ್ನಾಗಿ ಅಭ್ಯಾಸ ಮಾಡ್ತಾ ಇದ್ದಾರೆ ಅದನ್ನ, ಯೂಸ್ ಅಂಡ್ ಥ್ರೋ. ಉಂಡು ತಟ್ಟೆಯನ್ನು ಕೂಡ ಯೂಸ್ ಅಂಡ್ ಥ್ರೋ. ಮೊದಲು ತಟ್ಟೆ ಒಳಗಿದ್ದನ್ನ ಒಳಗಡೆ ಥ್ರೋ, ಆಮೇಲೆ ತಟ್ಟೆನೆ ಥ್ರೋ. ಈ ಯೂಸ್ ಅಂಡ್ ಥ್ರೋ ಅಂತ ಹೇಳ್ತಕ್ಕಂಥದ್ದು ಅಮೆರಿಕದಲ್ಲಿ ಬಹಳ ಅದ್ಭುತವಾಗಿ ಬೆಳೆದಿದೆ. ಏನ್ ಅದ್ಭುತ, ಏನ್ ಅದ್ಭುತ! ಅವರು ನಾವು ಮತ್ತೆ ಮತ್ತೆ ಅದನ್ನು ತೊಳೆದಿಟ್ಕೊಂಡ್ಬಿಟ್ಟಿರ್ತೀವಿ ಅಂತ. ಆದ್ರೆ ಆ ಅಮೆರಿಕದವರು ಅದನ್ನೆಲ್ಲ ಮಾಡ್ಬೇಕಾದ ಮೊದಲೇ ಭಗವಂತನೇ ಈ ಯೂಸ್ ಅಂಡ್ ಥ್ರೋ ಕ್ರಮವನ್ನು ಹೇಳ್ಕೊಟ್ಬಿಟ್ಟಿದ್ದಾನೆ ನಮಗೆ. ಅದನ್ನ ನಾವು ಅದ್ರ ಕಡೆ ಗಮನ ಕೊಟ್ಟಿಲ್ಲ, ಅವರೀಗ ಕಲ್ತ್ಕೊಂಡಿದ್ದಾರೆ ಅದನ್ನ. ನಮ್ಮ ಶರೀರ ಏನ್ ಮತ್ತೆ ಯೂಸ್ ಅಂಡ್ ಥ್ರೋ? 70 ವರ್ಷ ಚೆನ್ನಾಗಿ ಯೂಸ್ ಮಾಡೋದು, ಚೆನ್ನಾಗಿ ಉಪಯೋಗಿಸ್ಕೊಳ್ಳೋದು, ಆಮೇಲೆ ಥ್ರೋ. ನಾವು ಥ್ರೋ ಮಾಡಿದ್ರು ಕೂಡ ಥ್ರೋ ಆಗುತ್ತೆ, ನಾವೇ ಮಾಡಿದ್ರೆ ಮಂಗಳಕರವಾಗಿರುತ್ತೆ. ಈ ರೀತಿಯಲ್ಲಿ ಇದ್ಯಾವುದು ಕೂಡ ಅಲ್ಲ, ಇದ್ಯಾವುದು ಅಲ್ಲ, ಇದ್ಯಾವುದು ನಿತ್ಯವಾದದ್ದಲ್ಲ, ಇದೆಲ್ಲ ಪೂರ್ಣ ಗಮನ ಕೊಡಲಿಕ್ಕೆ ಯೋಗ್ಯವಾದಂತಹ ವಸ್ತುವಲ್ಲ. ನಮ್ಮ ಅನುರಾಗವನ್ನಂತೂ ಕೊಡೋದಕ್ಕೆ ಸಂಪೂರ್ಣ ಅನರ್ಹ. ಬದಲಾವಣೆ ಹೊಂದತಕ್ಕಂತಹದ್ದಕ್ಕೆ ನಮ್ಮ ಅನುರಾಗವನ್ನು ಕೊಟ್ಟರೆ ವ್ಯಥೆ ಉಂಟಾಗುತ್ತೆ. ಯಾಕೆ? ಅದು ಬದಲಾಯಿತು, ಆಗ ಇಲ್ಲಿ ದುಃಖ ಉಂಟಾಯಿತು. ಆದ್ರಿಂದ ನೇತಿ ನೇತಿ ಮಾರ್ಗ ಇದಲ್ಲ ಇದಲ್ಲ ಅಂತ ಪ್ರಾರಂಭದಲ್ಲಿ. ಆದ್ರಿಂದ ಎಲ್ಲ ಅಲ್ಲಲ್ಲೇ ಅಲ್ಲಲ್ಲೇ ಇರುವಂತೆ ಅವನು ಒಂದು ಬಗೆಯ ನಿರ್ಲಿಪ್ತ ಭಾವದಿಂದ ಬದುಕುದು ಕಲಿಬೇಕು. ಶ್ರೀರಾಮಕೃಷ್ಣ ಅದಕ್ಕೆ ಹೇಳ್ತಾರೆ, ಗೃಹಸ್ಥರಿಗೆ ಮಾನಸಿಕ ತ್ಯಾಗ, ಸನ್ಯಾಸಿಗಳಿಗೆ ಅಂತರಂಗ ಬಹಿರಂಗ ತ್ಯಾಗ ಅಂತ. ಸನ್ಯಾಸಿಗಳು ಬಹಿರಂಗವಾಗಿ ಹೇಗೆ ತ್ಯಾಗ ಮಾಡಬೇಕೋ ಅಂತರಂಗದವಾಗಿ ತ್ಯಾಗ ಮಾಡಬೇಕು, ಅಂತರಂಗವಾಗಿ ಹೇಗೆ ತ್ಯಾಗ ಮಾಡಬೇಕು ಬಹಿರಂಗದಿಂದಲೂ ಕೂಡ ಹಾಗೆ ತ್ಯಾಗ ಮಾಡಬೇಕು ಅಂತ. ಆದರೆ ಗೃಹಸ್ಥರು ಒಮ್ಮೆಲೆ ಹಾಕಿಬಿಟ್ಟು ಹೋಗ ಸಾಧ್ಯವಿಲ್ಲ. ಅದರಿಂದ ಮಾನಸಿಕ ತ್ಯಾಗ, ಮನಸ್ಸಿನಿಂದ ಇವ್ಯಾವೂ ಅಲ್ಲ, ಇವ್ಯಾವೂ ಅಲ್ಲ, ಇವ್ಯಾವೂ ನಮಗೆ ಸಂಬಂಧಪಟ್ಟವುಗಳಲ್ಲ, ಪರಮಾತ್ಮ ಸಂಬಂಧಪಟ್ಟವುಗಳಲ್ಲ, ಇವುಗಳು ಯಾವುದರಲ್ಲೂ ಪರಮಾತ್ಮ ಇಲ್ಲ ಅಂತ ತಿಳ್ಕೊಂಡು ಮುಂದುವರಿಬೇಕು. ಹಾಗೆ ಮುಂದುವರಿದಾಗ ಮನಸ್ಸು ನಿಲ್ಲುವ ಸ್ಥಿತಿ ಬರುತ್ತೆ. ಸಮಾಧಿ ಸ್ಥಿತಿಯಲ್ಲಿ ನೇತಿ ನೇತಿ ಮಾರ್ಗ ಅಂತ ಹೇಳ್ತಕ್ಕಂಥ ಅದರಲ್ಲಿ ಮನಸ್ಸು ಬಹಳ ಪ್ರವಹಿಸಿದಾಗ ಕೊನೆಯಲ್ಲಿ ಅದು ನೆತ್ತಿಯಲ್ಲಿ ಸಹಸ್ರಾರದಲ್ಲಿ ನಿಂತು ಬಿಡುತ್ತೆ. ಅಂದ್ರೆ ಇದರ ಜೊತೆಯಲ್ಲಿ ಆ ಪರಬ್ರಹ್ಮ ಭಾವ ಅಥವಾ ಜಪ ಅಥವಾ ಆತ್ಮಚಿಂತನೆ ಇವುಗಳೆಲ್ಲ ಸೇರಿಕೊಳ್ಳುತ್ತವೆ. ಅಂತೂ ಈ ನೇತಿ ನೇತಿ ಮಾರ್ಗದ ಕೊನೆ ಯಾವುದು ಅಂತಂದ್ರೆ ನಿರ್ವಿಕಲ್ಪ ಸಮಾಧಿ. ಅಷ್ಟು ಎತ್ತರಕ್ಕೆ ಏರಿದ ಮೇಲೆ ಮೆಲ್ಲಕ್ಕೆ ಕೆಳಗೆ ಇಳಿದು ಬರ್ತಾನವನು. ಭಗವಂತನ ಸಂಕಲ್ಪ ಇದ್ರೆ ಕೆಳಗೆ ಇಳಿದು ಬರ್ತಾನೆ. ಅಥವಾ ಆ ಸಮಾಧಿ ಸ್ಥಿತಿ ಅಂತ ಹೇಳ್ತಕ್ಕಂಥದ್ದು ಇನ್ನೂ ಪ್ರಾರಂಭಾವಸ್ಥೆಯಲ್ಲಿ ಇತ್ತು ಅಂತ ಹೇಳಿದ್ರೆ ಸ್ವಲ್ಪ ಮಟ್ಟಿನ ಸಮಾಧಿ ಸ್ಥಿತಿಯನ್ನು ಅನುಭವಿಸಿ ಕೆಳಗೆ ಬಂದ್ಬಿಡ್ತಾನ. ಕೆಳಕ್ಕೆ ಬಂದಾಗ ಅವನ ಅವಸ್ಥೆ ಯಾವ ತರ ಇರುತ್ತೆ? ಯಾವುದನ್ನ ಇಲ್ಲ ಇಲ್ಲ ಅಂತ ಅಂದ್ಕೊಂಡು ಹೋಗಿದ್ನೋ ಅದೆಲ್ಲ ಇದೆ ಇದೆ ಇದೆ ಅಂತನ್ನುವ ಅನುಭವ ಬರ್ತದೆ ಅವನಿಗೆ. ಇತಿ ಇತಿ ಇತಿ ಅಂತನ್ನುವ ಒಂದು ಸ್ಥಿತಿಗೆ ಬರ್ತಾನವನು. ಯಾಕೆ? ಅವನು ಈಗ ಕಾಣತಕ್ಕಂತಹ ವಸ್ತು ಯಾವುದು ಕೂಡ ಜಡವಾಗಿ ಕಾಣೋದೇ ಇಲ್ಲ ಅವನಿಗೆ. ಅವನಿಗೆ ಚಿನ್ಮಯವಾಗಿ ಕಾಣುತ್ತೆ. ಮನುಷ್ಯ ಮನುಷ್ಯನಾಗಿ ಕಾಣುವುದಿಲ್ಲ, ತಾಯಿ ತಾಯಿಯಾಗಿ ಕಾಣುವುದಿಲ್ಲ, ಮಗ ಮಗನಾಗಿ ಕಾಣುವುದಿಲ್ಲ. ಏನಾಗಿ ಕಾಣ್ತಾನೆ? ಆತ್ಮವಾಗಿ ಕಾಣ್ತಾನೆ. ಮಾತಾ ಅಮಾತಾ, ವೇದ ಅವೇದ, ಪಿತ ಅಪಿತ ಬೃಹದಾರಣ್ಯಕ ಉಪನಿಷತ್ ಹೇಳುತ್ತೆ. ಆ ಸ್ಥಿತಿ ಮುಟ್ಟಿದ ಮೇಲೆ, ಆ ಸ್ಥಿತಿ ಮುಟ್ಟಕ್ಕಿಂತ ಮೊದಲು ವಸ್ತುವನ್ನೇ ಆಗಲಿ ವ್ಯಕ್ತಿಗಳನ್ನೇ ಆಗಲಿ ಯಾವ ಭಾವದಿಂದ ಕಾಣ್ತಾ ಇದ್ನೋ ಅದಕ್ಕೆ ಸಂಪೂರ್ಣ ವ್ಯತಿರಿಕ್ತವಾಗಿ ನೋಡ್ತಾನೆ, ಚಿನ್ಮಯ ಸ್ವರೂಪಿಯಾಗಿ ನೋಡ್ತಾನೆ. ಇಡೀ ಜಗತ್ತೇ ಚಿನ್ಮಯವಾಗಿ ಕಾಣ್ತದೆ ಅವನಿಗೆ, ಮೃಣ್ಮಯ ಇಲ್ಲವೇ ಇಲ್ಲ ಅಲ್ಲಿ. ಸತ್ಯವಾದ ಮಾತದು. ಆದ್ರಿಂದ ಅವನು ಇತಿ ಇತಿ ಇತಿ ಅಂತ ಶ್ರೀರಾಮಕೃಷ್ಣ ಅದನ್ನು ಹೇಳ್ತಾ ಇದ್ದಾರೆ. ಆದ್ರಿಂದ ಪ್ರಾರಂಭದಲ್ಲಿ ಮಾತ್ರ ಹೀಗೆ ತ್ಯಾಗ ಮಾಡಬೇಕಾಗತ್ತೆ. ಆದರೆ ಈ ತ್ಯಾಗದ ಕುರಿತಾಗಿ ಶ್ರೀರಾಮಕೃಷ್ಣ ಇನ್ನೊಂದು ಮಾತನ್ನು ಬಹಳ ಸ್ವಾರಸ್ಯವಾಗಿ ಹೇಳಿದ್ದಾರೆ. ಇದನ್ನು ಬಿಡಬೇಕು, ಇದನ್ನು ಬಿಡಬೇಕು ಅಂತ ಹೇಳ್ತಕ್ಕಂತಹ ಆ ಭಾವನೆ ಇಟ್ಕೊಳ್ಳದೇನೇನೆ, ಯಾವುದನ್ನು ಹಿಡಿದುಕೊಳ್ಳಬೇಕು ಅದ್ರ ಕಡೆ ಗಮನ ಕೊಟ್ಟರೆ ತನ್ನಷ್ಟಕ್ಕೆ ಬಾಕಿ ಒಳಗೆ ಬಿಟ್ಟು ಹೋಗುತ್ತೆ. ಈಗ ನಿಮಗೆಲ್ಲ ಮನೆ ಇದೆಯೋ, ಅದ್ರ ಪಾಡಿಗೆ ಅದಿದೆ, ಅಲ್ಲಿದೆ ಎಲ್ಲ, ನೀವೆಲ್ಲಿ ಇದ್ದೀರಿ ಎಲ್ಲ, ಶ್ರೀರಾಮಕೃಷ್ಣರ ವಾಣಿಯಲ್ಲಿ ತನ್ಮಯರಾಗಿದ್ದೀರಿ. ಯಾವ ವ್ಯವಹಾರಗಳು ನಿಮಗಿಲ್ಲ, ಈಗ ಮುಕ್ತ ಪುರುಷರಾಗಿ ಕೊಡ್ತಿದ್ದೀರಿ ಕೆಲವು ಕಾಲದ ಮಟ್ಟಿಗೆ. ಆಮೇಲೆ ಧಪ ಧಪ ಅಂತ ಬಂದು ನಿಮ್ಮ ಭುಜದ ಮೇಲೆ ಕುಳಿತುಕೊಳ್ತೀರಿ. ಆ ವಿಚಾರ ಪ್ರತ್ಯೇಕ. ಶ್ರೀರಾಮಕೃಷ್ಣ ಮುಂದುವರಿಸ್ತಾರೆ. ಒಮ್ಮೆ ರಾಮಚಂದ್ರನಿಗೆ ತೀವ್ರ ವೈರಾಗ್ಯ ಬಂದುಬಿಟ್ಟಿತ್ತು. ಅದನ್ನು ನೋಡಿ ದಶರಥ ಬಹಳ ಚಿಂತಿತನಾಗಿ ವಸಿಷ್ಠರನ್ನು ಸಮೀಪಿಸಿ ರಾಮ ಸಂಸಾರವನ್ನು ತ್ಯಾಗ ಮಾಡದ ಹಾಗೆ ಬುದ್ಧಿವಾದವೀಯಬೇಕು ಅಂತ ಬೇಡಿಕೊಂಡ. ವಸಿಷ್ಠ ರಾಮನ ಹತ್ತಿರಕ್ಕೆ ಬಂದು ನೋಡ್ತಾನೆ, ಆತ ವಿಮನಸ್ಕನಾಗಿ ಕುಳಿತಿದ್ದಾನೆ. ಆಂತರ್ಯದಲ್ಲಿ ತೀವ್ರ ವೈರಾಗ್ಯ ತುಂಬಿ ತುಳುಕಾಡ್ತಾ ಇದೆ. ವಸಿಷ್ಠ ಆತನಿಗೆ ಹೇಳ್ದ, ನೀನು ಸಂಸಾರವನ್ನು ಯಾಕೆ ತ್ಯಾಗ ಮಾಡಬೇಕು? ಸಂಸಾರದಿಂದ, ಸಂಸಾರ ಅನ್ನೋದು ಆತನಿಂದ ಹೊರಗಿದೆಯೇನು? ನನ್ನೊಡನೆ ವಿಚಾರ ಮಾಡಿ ನೋಡಯ್ಯ. ರಾಮನ ಅನುಭವಕ್ಕೆ ಬಂತು, ಈ ಜಗತ್ತು ಪರಬ್ರಹ್ಮನಿಂದಲೇ ಉದ್ಭವವಾಗಿದೆ ಅಂತ. ಅದಕ್ಕಾಗಿ ಆತ ಸುಮ್ಮನಾಗ್ಬಿಟ್ಟ. ರಾಮನಿಗೆ ಬಹಳ ಬೇಗ ಅರ್ಥ ಆಯಿತು, ಅವನು ಪ್ರಥಮಾಧಿಕಾರಿ. ನಾವು ಕೂಡ ಬಹಳ ಬೇಗ ಅರ್ಥ ಮಾಡಿಕೊಳ್ತೇವೆ, ಅನುಕೂಲವಾಗಿರುತ್ತೆ. ಅದಕ್ಕೋಸ್ಕರ ಈ ಸಂಸಾರ ಅಂತ ಹೇಳ್ತಕ್ಕಂಥದ್ದು ಪರಮಾತ್ಮನಿಂದ ಬೇರೆ ಇದೆಯೇ? ಅದರಿಂದ ಇಲ್ಲದೆ ಇರೋಣ. ಒಬ್ಬ ಭಿಕ್ಷುಕ ಬೇಡಿಕೊಂಡು ಹೋಗ್ತಾ ಇದ್ದಂತೆ ಬೀದಿನಲ್ಲಿ. ಹೊಸರನ್ನವೇ ಇರಲಿ, ತಿಳಿಗಂಜಿಯೇ ಇರಲಿ, ಯಾವುದಾದ್ರೂ ಏನಂತೆ, ಆದರೆ ನನಗೆ ಮೊಸರನ್ನವೇ ಇರಲಿ. ಗುಡಿಸಲಾದ್ರೆ ಏನಂತೆ, ಒಳ್ಳೆ ಅರಮನೆ ಆದರೆ ಏನಂತೆ, ನನಗೆ ಅರಮನೆಯೇ ಇರಲಿ ಅಂತ ಅವನು ಅರ್ಥದ ಹಾಡನ್ನ ಹಾಡಿಕೊಂಡು ಅವನು ಹೋಗ್ತಾ ಇದ್ದಂತೆ. ಇದೆಲ್ಲ ನಮ್ಮ ಪ್ರಾರಂಭಾವಸ್ಥೆಯಲ್ಲಿ ಈ ಆಸಕ್ತಿಯನ್ನು ಒಮ್ಮೆಲೆ ಬಿಡೋಕೆ ಸಾಧ್ಯವಾಗದಿರತಕ್ಕಂಥವ್ರು ಈ ತರದ ಅನುಕೂಲವಾಗಿ ಯೋಚನೆ ಮಾಡ್ತಾರೆ. ಆದರೆ ಶ್ರೀರಾಮ ಆ ರೀತಿಯಲ್ಲ, ಅವನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಡ್ತಾನೆ. ಹೌದಲ್ಲ, ಸಂಸಾರವನ್ನು ಬಿಟ್ಟು ಯಾರು ತಾನೇ ಹೋಗಬಲ್ಲರು? ಅಥವಾ ಸಂಸಾರ ಕೂಡ ಈ ಪರಮಾತ್ಮೆಯಿಂದ ಹೊರಗಿದೆಯೇನು ಅಂತ ಹೇಳ್ತಕ್ಕಂಥ ತತ್ವ ಬಹಳ ಬೇಗ ಅರ್ಥ ಆಯ್ತಂತೆ. ಬಹಳ ಸತ್ಯ ಈ ಮಾತು. ನಾವು ಕೂಡ ಸನ್ಯಾಸಿಗಳು ತರುವವರು ಸರ್ವಸಂಗ ಪರಿತ್ಯಾಗ ಮಾಡಿ ಇಲ್ಲಿ ಆಶ್ರಮ ಬಂದು ಸೇರ್ಕೊಂಡ್ವು. ಏನ್ ಬಿಟ್ಟುವ ನಾವು? ಯಾವ್ದು ಬಿಟ್ಟು? ಊಟ ಬಿಟ್ಟುವೆ, ತಿಂಡಿ ಬಿಟ್ಟುವೆ, ಕೆಲಸ ಕಾರ್ಯಗಳದ್ದು ಬಿಟ್ಟುವೆ, ತಾಪತ್ರಗಳದ್ದು ಬಿಟ್ಟುವೆ, ಎಲ್ಲ ಇದೆ. ಕಾಡಿನಲ್ಲಿ ಅಥವಾ ಹಿಮಾಲಯ ಪರ್ವತದಲ್ಲಿ ತುಂಬನೆ ನಮ್ಮ ಪಾಡಿಗೆ ಗವಿನಲ್ಲಿ ಕೂತ್ರೆ ಆಗ ಸರಿ ಬಿಟ್ಟು ಅಂತ. ಹಾಗೆ ಮೆಲ್ಲನೆ ಶರೀರವನ್ನು ಕೂಡ ಬಿಡಬೇಕಾಗತ್ತೆ. ಯಾರು ಕೊಡ್ತಾರೆ ಕಾಲಕಾಲಕ್ಕೆ ತಂದು? ಆದ್ರಿಂದ ಬಿಟ್ಟೋಗೋದು ಅಂತ ಹೇಳಿದ್ರೆ ಏನರ್ಥ? ನಿರ್ಲಿಪ್ತವಾಗಿರೋದು ಅಂತ ಅರ್ಥ. ಇಡೀ ಭಗವದ್ಗೀತೆಯಲ್ಲಿ ಅನಾಸಕ್ತಿ ಯೋಗವನ್ನು ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ. ಇದ್ದು ಇಲ್ಲದವನಂತೆ ಇರು ಅಂತ. ಅಸಂಗ ಶತ್ರೇಣ ದೃಢೇನ ಚಿತ್ವ ತತಃ ಪದಂ ತತ್ ಪರಿಮಾರ್ಗಿತವ್ಯಂ. ಅಸಂಗ ಅಂತ ಹೇಳ್ತಕ್ಕಂಥ ಶಸ್ತ್ರ, ಅದನ್ನು ನಮ್ಮ ಒಳಗಡೆ ಬೆಳೆಸ್ಕೊಳ್ಬೇಕು. ಖಚಕ್ ಖಚಕ್ ಖಚಕ್ ಅಂತ ಕತ್ತರಿಸ್ಬಿಡ್ಬೇಕು. ಯಾವ್ದು ನಮ್ಮ ಅಂತರಂಗದಲ್ಲಿ ಅಂಟಿಸಿಕೊಳ್ಳ ಪ್ರಯತ್ನ ಮಾಡುತ್ತೋ ಖಚಕ್ ಅಂತಲ್ಲೇನೇನೆ ಕತ್ತರಿಸ್ಬಿಡ್ಬೇಕು. ಅದಕ್ಕೆ ಮುಂದೆ ಹೋಗೋದಕ್ಕಾಗೋದಿಲ್ಲ ಇಲ್ದಿದ್ರೆ. ಪ್ರತಿಯೊಂದು ಕೂಡ ನಮ್ಮ ಜೊತೆಲಿ ಅಂಟ್ಕೊಳ್ಳುತ್ತೆ. ಹೋದ್ರೆ ಹೋಯ್ತು, ಏನು ಹೋಯ್ತು ಮಹಾ, ನಾನು ಯಾವುದನ್ನು ಇಟ್ಕೊಳ್ಬೇಕೋ ಅದನ್ನು ಇಟ್ಕೊಂಡಿದ್ದೇನೆ. ಯಾವುದನ್ನು ಇಟ್ಕೊಳ್ಬೇಕು? ಪರಮಾತ್ಮನನ್ನು ಇಟ್ಕೊಳ್ಬೇಕು, ಇಟ್ಕೊಂಡಿದ್ದೇನೆ ನಾನು ಅಂತನ್ನುವ ಭಾವನೆ ಇತ್ತು ಅಂತ ಹೇಳಿದ್ರೆ ಈ ಜಗತ್ತಿನಲ್ಲಿ ಯಾರು ಯಾರಿಗೂ ಹೆದರಬೇಕಾಗಿಲ್ಲ. ಶ್ರೀರಾಮನ ಅನುಭವಕ್ಕೆ ಅದು ಬಂತು. ಈ ಸಂಸಾರ ಅಂತ ಹೇಳ್ತಕ್ಕಂಥದ್ದು ಪರಮಾತ್ಮನಿಂದ ಹೊರತಾಗಿ ಇಲ್ಲ, ಪರಮಾತ್ಮನ ಉದರದಲ್ಲೇ ಇದೆ. ಬ್ರಹ್ಮಾಂಡ ಬಹಳ ದೊಡ್ಡ, ಬ್ರಹ್ಮಾಂಡೋದರ ಬಹಳ ದೊಡ್ಡ ಉದರ. ಆ ಬ್ರಹ್ಮಾಂಡೋದರಿ ಜಗನ್ಮಾತೆ, ಅವಳ ಉದರದಲ್ಲೇ ಸಕಲ ವಿಶ್ವಗಳು ಇವೆ ಅಂತ ಮಾತಿದೆ. ವಿಶ್ವಗಳೇ ಆ ಉದರದಲ್ಲಿರುವಾಗ ಇನ್ನು ನಾವು ಅದರಿಂದ ಪರಮಾತ್ಮನ ಹೊರತಾಗಿ ಬೇರೆ ಯಾವುದೂ ಇಲ್ಲವೇ ಇಲ್ಲ ಅಂತನ್ನುವ ತತ್ವ ಅವನಿಗೆ ಅರ್ಥವಾಗಿ ಸುಮ್ಮನಾಗ್ಬಿಟ್ಟ ಅಂತ. ಬಳಿಕ ಶ್ರೀರಾಮಕೃಷ್ಣ ಹೇಳ್ತಾರೆ, ಯಾವ ವಸ್ತುವಿನಿಂದ ಮಜ್ಜಿಗೆ ಆಗಿದೆಯೋ ಅದೇ ವಸ್ತುವಿನಿಂದ ಬೆಣ್ಣೆ ಕೂಡ ಆಗಿದೆ. ಈ ಅನುಭವ ಆದವನಿಗೆ ಗೊತ್ತಾಗುತ್ತೆ, ಮಜ್ಜಿಗೆ ಬೆಣ್ಣೆಗೆ ಸೇರಿದ್ದೆ, ಬೆಣ್ಣೆ ಮಜ್ಜಿಗೆಗೆ ಸೇರಿದ್ದೆ. ಬಹಳ ಕಷ್ಟಪಟ್ಟು ಬೆಣ್ಣೆಯನ್ನು ತೆಗೆದ ನಂತರ ಅಂದ್ರೆ ಬ್ರಹ್ಮಜ್ಞಾನವನ್ನು ಪಡೆದ ನಂತರ ಅನುಭವ ಆಗುತ್ತೆ, ಬೆಣ್ಣೆ ಇತ್ತು ಅಂದ್ರೆ ಮಜ್ಜಿಗೆಯೂ ಇರಲೇಬೇಕು, ಮಜ್ಜಿಗೆ ಇತ್ತು ಅಂದ್ರೆ ಬೆಣ್ಣೆಯೂ ಇರಲೇಬೇಕು. ಬ್ರಹ್ಮನಿದ್ದಾನೆ ಅಂತನ್ನುವ ಬೋಧೆ ಇತ್ತು ಅಂದ್ರೆ ಜೀವ ಜಗತ್ತು ಚತುರ್ವಿಂಶತಿ ತತ್ವ ಇವುಗಳ ಬೋಧೆಯೂ ಕೂಡ ಆಗೇ ಆಗುತ್ತೆ ಅಂತ. ಎಷ್ಟು ಸ್ವಾರಸ್ಯವಾಗಿದೆ ನೋಡಿ, ಆ ಪರಮಾತ್ಮನೇ ಈ ಜಡ ಜಗತ್ತು ಆಗಿದ್ದಾನೆ. ಎಲ್ಲ ಉಪನಿಷತ್ತುಗಳು, ಜ್ಞಾನವನ್ನು ಬೋಧಿಸತಕ್ಕಂಥ ಉಪನಿಷತ್ತುಗಳು ಈ ಮಾತನ್ನು ಘಂಟಾಘೋಷವಾಗಿ ಸಾರಿವೆ. ಭಗವದ್ಗೀತೆಯಲ್ಲಿ ಪುನಃ ಅದನ್ನೇ ಪ್ರತಿಧ್ವನಿಸಿದ್ದಾನೆ ಶ್ರೀಕೃಷ್ಣ. ನನ್ನ ಒಂದೇ ಒಂದು ಅಂಶದಿಂದ ಈ ಸಕಲ ಚರಾಚರ ಜಗತ್ತು ಆಗಿ ನಿಂತಿದ್ದೇನೆ ಅಂತ ಹೇಳ್ತಾನು. ಕೇವಲ ಒಂದಂಶ, ನಾಲ್ಕು ಅಂಶಗಳಲ್ಲಿ ಒಂದಂಶ, ಉಳಿದ ಮೂರು ಅಂಶಗಳು ಆ ಅನಂತತೆಯನ್ನ ಸಾರುತ್ತವೆ. ಈ ವಿಶಾಲವಾದಂತಹ ಜಗತ್ತೇ ನಮ್ಮ ಪಾಲಿಗೆ ಎಷ್ಟು ದೊಡ್ಡದು, ಭಾವಿಸಿದಷ್ಟು ಅರ್ಥವಾಗದೇ ಇರುವಷ್ಟರ ಮಟ್ಟಿಗೆ ದೊಡ್ಡದು ವಿಶ್ವ ಅಂತ ಹೇಳಿದ್ರೆ. ಈ ಜಗತ್ತು ಮಾತ್ರ ಅಲ್ಲ, ಭೂಮಿ ಮಾತ್ರ ಅಲ್ಲ, ಆಕಾಶಾದಿ ಪಂಚ ಮಹಾಭೂತಗಳು ಸೇರಿ ವಿಶ್ವ, ಅವೆಲ್ಲವೂ ಕೂಡ ಪರಮಾತ್ಮನ ನಾಲ್ಕನೆಯ ಒಂದಂಶವಂತೆ ಆಗಿರುವಾಗ ಇನ್ನು ಅವನ ನಾಲ್ಕನೇ ಮೂರಂಶ ಅಂತ ಹೇಳ್ತಕ್ಕಂಥ ಅದೆಷ್ಟು ವಿಶಾಲವಾಗಿರ್ಬೋದು ಅಂತ ನಮ್ಮ ಮನಸ್ಸು ಹೋಗೋದೇ ಇಲ್ಲ. ಅದಕ್ಕೆ ಮನಸ್ಸು ನಿಲ್ಲೋದಲ್ಲಿ, ಮನಸ್ಸು ಆ ಪರಮಾತ್ಮನಲ್ಲಿ ಆನಂದದಲ್ಲಿ ಲೀನವಾಗುವುದು ಅದಕ್ಕೇನೆ, ಅದಕ್ಕಿಂತ ಹೆಚ್ಚು ಹೋಗೋದಕ್ಕೆ ಸಾಧ್ಯವೇ ಇಲ್ಲ ಅದ್ರ ಕೈಲಿ. ಹೀಗೆ ಮೂಲವಾದಂತಹ ಪರಬ್ರಹ್ಮದಿಂದ ಎಲ್ಲವೂ ಆಗಿದೆ. ಅದೇ ಹಾಲಿನಿಂದ ಈ ಕಡೆ ಬೆಣ್ಣೆ, ಆ ಕಡೆ ಮಜ್ಜಿಗೆ ಹೇಗಾಯ್ತೋ ಅದೇ ರೀತಿಯಲ್ಲಿ ಅದೇ ಪರಬ್ರಹ್ಮದಿಂದ ಈ ಕಡೆ ಜ್ಞಾನ, ಈ ಕಡೆಯಿಂದ ಅಜ್ಞಾನ, ಈ ಕಡೆ ಚೈತನ್ಯ, ಈ ಕಡೆ ಜಡ, ಜಡ ಚೈತನ್ಯ ಎಲ್ಲವೂ ಕೂಡ ಆ ಒಂದೇ ವಸ್ತುವಿನಿಂದ ಆಗಿದೆ. ಅದರಿಂದಲೇ ಘಂಟಾಘೋಷವಾಗಿ ಸಾರ್ತಾ ಇದೆ, ಆನಂದಾಧ್ಯೇವ ಕಲ್ವಿಮಾನಿ ಭೂತಾನಿ ಜಾಯಂತೆ, ಆನಂದೇನ ಜಾತಾನಿ ಜೀವಂತಿ, ಆನಂದಂ ಪ್ರಯಂತಿ ಅಭಿಸಂವಿಶಂತಿ ಅಂತ. ಬಳಿಕ ಶ್ರೀರಾಮಕೃಷ್ಣ ಹೇಳ್ತಾರೆ, ಬ್ರಹ್ಮ ಏನು ಅನ್ನೋದನ್ನ ಬಾಯಿಂದ ಹೇಳೋದಕ್ಕಾಗೋದಿಲ್ಲ. ಎಲ್ಲ ವಸ್ತುಗಳು ಉಚ್ಚಿಷ್ಟವಾಗಿ ಹೋಗಿವೆ ಅಂದ್ರೆ ಬಾಯಿಂದ ಹೇಳಲ್ಪಟ್ಟಿವೆ, ಆದರೆ ಬ್ರಹ್ಮ ಮಾತ್ರ ಏನು ಅಂತ ಅನ್ನೋದನ್ನ ಯಾರ ಕೈಯಲ್ಲೂ ಯಾರ ಬಾಯಿಂದಲೂ ಹೇಳೋದಕ್ಕಾಗಲಿಲ್ಲ. ಅದಕ್ಕಾಗಿ ಅದು ಉಚ್ಚಿಷ್ಟವಾಗಿ ಹೋಗಿಲ್ಲ. ಈ ವಿಷಯವನ್ನ ನಾನು ಒಮ್ಮೆ ವಿದ್ಯಾಸಾಗರನಿಗೆ ತಿಳಿಸಿದೆ. ಆತನಿಗೆ ಇದನ್ನು ಕೇಳಿ ಬಹಳ ಆನಂದವಾಯಿತು. ಬ್ರಹ್ಮ ಅಂತ ಹೇಳ್ತಕ್ಕಂಥ ವಸ್ತು ಏನಿದೆಯೋ ಅದು ಮಾತ್ರ ಉಚ್ಚಿಷ್ಟವಾಗಿಲ್ಲವಂತೆ, ಬಾಕಿ ಉಳಿದದೆಲ್ಲ ಉಚ್ಚಿಷ್ಟವಾಗಿವೆ. ಆ ಪರಬ್ರಹ್ಮದ ನಂತರದ ಏನೇನು ವಸ್ತುಗಳೆಲ್ಲ ಇದೆಯೋ, ವೇದಗಳ ಆದಿಯಾಗಿ ಚತುರ್ಮುಖ ಬ್ರಹ್ಮಾದಿಗಳಾಗಿ ಯಾವ್ದಾವುದು ವ್ಯಕ್ತವಾಗಿದೆಯೋ ಅವೆಲ್ಲವೂ ಕೂಡ ನಮ್ಮ ನಾಲಿಗೆಯಿಂದ ನಮ್ಮ ಮನಸ್ಸಿನಿಂದ ಮುಟ್ಟಲ್ಪಟ್ಟಿವೆ, ಈ ರೀತಿಯಲ್ಲಿ ಅದು ಎಂಜಲಾಗಿವೆ. ಆದರೆ ಆ ಅನಂತವಾದ ಪರಬ್ರಹ್ಮವನ್ನು ಮಾತ್ರ ನಮ್ಮ ಮನಸ್ಸಿನಿಂದಲೂ ಮುಟ್ಟೋದಕ್ಕಾಗಲಿಲ್ಲ, ಮಾತಿನಿಂದಲೂ ಮುಟ್ಟೋದಕ್ಕಾಗಲಿಲ್ಲ, ನಾಲಿಗಿಂದಂತೂ ಇಲ್ಲವೇ ಇಲ್ಲ. ಆದ್ರಿಂದ ಅದು ಉಚ್ಚಿಷ್ಟವಾಗಿಲ್ಲ ಅಂತ ಹೇಳ್ತಕ್ಕಂಥ ಆ ಮಾತನ್ನ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ. ತುಂಬಾ ಸ್ವಾರಸ್ಯಕರವಾದಂಥ ಮಾತಿದು. ಬಳಿಕ ಹೇಳ್ತಾರೆ, ಆದರೆ ವಿಷಯ ಬುದ್ಧಿ ಲೇಷ ಮಾತ್ರವಿದ್ರೂ ಬ್ರಹ್ಮಜ್ಞಾನ ದೊರೆಯುವುದಿಲ್ಲ. ಕಾಮಕಾಂಚನ ಆಸಕ್ತಿ ಮನಸ್ಸಿನಲ್ಲಿ ಒಂದು ಕಿಂಚಿತ್ತು ಇಲ್ಲದೇ ಇತ್ತು ಅಂದರೆ ಮಾತ್ರ ಅದು ದೊರೆಯುತ್ತೆ. ಗಿರಿರಾಜನಿಗೆ ಅಂದರೆ ಪರ್ವತರಾಜನಿಗೆ ಪಾರ್ವತಿ ಹೇಳಿದ್ಲು, ತಂದೆ ನಿಮಗೆ ಬ್ರಹ್ಮಜ್ಞಾನ ಬೇಕಾದರೆ ನೀವು ಸಾಧುಸಂಗ ಮಾಡಿ ಅಂತ. ಕಾಮಕಾಂಚನವೇ ಮಾಯೆ ಅಂತ ಹೇಳಿ ಈ ಕಾಮಕಾಂಚನ ಆಸಕ್ತಿ ನೆನಪಿಟ್ಕೊಳ್ಳಿ ಈ ಮಾತು. ಇಲ್ಲಿ ಹೇಳ್ತಾರೆ ಬಹಳ ಸ್ಪಷ್ಟವಾಗಿದೆ ಆ ಮಾತು. ಧರ್ಮಸಮ್ಮತವಾದಂತಹ ಕಾಮವನ್ನು ಅನುಭವಿಸಿದ್ರೊಳಗೆ ಏನು ದೋಷವಿಲ್ಲ, ಆದರೆ ಕಾಮದಲ್ಲಿ ಆಸಕ್ತಿ ಇಟ್ಕೊಂಡು ಅದರಲ್ಲೇ ಕೊಳಿತಾ ಕೂತಿರಬಾರ್ದು. ಹಣ ಹಣ ಹಣ ಹಣ ಅಂತ ಹೇಳಿ ಅದರಲ್ಲೇ ನಾವು ಹೆಣವಾಗಿ ಹೋಗಬಾರ್ದು. ಆಸಕ್ತಿ ಅಂದ್ರೆ ಅದೇನೆ, ಆಸಕ್ತಿ ಬಿಟ್ಟು ಅವುಗಳನ್ನು ಉಪಯೋಗಿಸ್ಕೊಳ್ಳಿ. ಆದರೆ ಆಸಕ್ತಿಯನ್ನೆಲ್ಲ ಇಟ್ಟಿರಬೇಕಾಗಾದ್ರೆ ಮನಸ್ಸು ಅಂತಾನೆ ಯಾವುದಾದ್ರೂ ಒಂದು ವಿಷಯದಲ್ಲಿ ಆಸಕ್ತವಾಗಿರಲೇಬೇಕಾಗ್ತದೆ. ಅದು ಪರಮಾತ್ಮನಲ್ಲಿ ಮಾತ್ರವೇ ಆಸಕ್ತವಾಗಿರಬೇಕು. ಇಂತಹ ವಿಷಯ ಬುದ್ಧಿ ಅಂದ್ರೆ ಇದು ಸುಖ ಕೊಡ್ತಕ್ಕಂಥದ್ದು, ಇದು ಭೋಗ ವಸ್ತು, ಇದು ನನಗೆ ಬೇಕು ಅಂತ ಹೇಳ್ತಕ್ಕಂಥ ವಿಷಯ ಬುದ್ಧಿ, ಇದನ್ನ ಅನುಭವಿಸಬೇಕು ಅಂತ ಹೇಳ್ತಕ್ಕಂಥ ವಿಷಯ ಬುದ್ಧಿ, ಇದು ಲೇಷ ಮಾತ್ರವಿದ್ದರೂ ಕೂಡ ಬ್ರಹ್ಮಜ್ಞಾನ ಆಗುವುದಿಲ್ಲ ಅಂತ ಹೇಳಿದ್ರು ಶ್ರೀರಾಮಕೃಷ್ಣ. ಬಳಿಕ ಆ ಪರ್ವತ ರಾಜನಿಗೆ ಪಾರ್ವತಿ ಹೇಳಿದಂತಹ ಮಾತನ್ನು ಉದ್ಧರಿಸಿ ಹೇಳ್ತಾ ಇದ್ದಾಳೆ, ತಂದೆ ನಿಮಗೆ ಬ್ರಹ್ಮಜ್ಞಾನ ಬೇಕಾದ್ರೆ ನೀವು ಸಾಧುಸಂಗ ಮಾಡಿ ಅಂತ. ಇದಿಷ್ಟೇ ಅಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪುಟ್ಟ ಕಥೆ ಇದೆ, ಬಹಳ ಪುಟ್ಟದು. ಏನಂತ ಹೇಳಿದ್ರೆ ಪರ್ವತ ರಾಜನಿಗೆ ತನ್ನ ಮಗಳು ಪಾರ್ವತಿ ಜಗನ್ಮಾತೆ ಅಂತ ಗೊತ್ತಾಗ್ಬಿಡುತ್ತೆ. ಆಗ ಅವನೊಳಗೊಂದು ಆಲೋಚನೆ ಬರುತ್ತೆ, ಎಲ ಎಲ ಸಾಕ್ಷಾತ್ ಜಗನ್ಮಾತೆಯೇ ನನ್ನ ಮಗಳಾಗಿರುವಾಗ ಆ ಬ್ರಹ್ಮಜ್ಞಾನವನ್ನ ಇವಳಿಂದ ನಾನು ಯಾತಕ್ಕೆ ಪಡೆಯಬಾರದು ಅಂತ ಕೇಳ್ತಾನೆ. ಮಗಳೇ, ನಿನ್ನಂಥ ಮಗಳನ್ನು ನಾನು ಪಡೆದ ಮೇಲೆ ನಾನು ಪಡೀತಕ್ಕಂಥದ್ದು ಇನ್ನೂ ಒಂದಿದೆ, ಬ್ರಹ್ಮಜ್ಞಾನ. ಅದನ್ನು ಕೊಡೋದಕ್ಕೆ ಸಾಮರ್ಥ್ಯ ನಿನ್ನಲ್ಲಿದೆ, ಆದ್ರಿಂದ ನೀನು ಅದನ್ನು ಕೊಡುವುದು. ಆಗ ಪಾರ್ವತಿ ಹೇಳ್ತಾಳೆ, ನಿನ್ನ ಮಗಳಾಗಿ ಹುಟ್ಟೋದೇನು ದೊಡ್ಡ ವಿಚಾರ ಅಲ್ಲ, ಮಗಳಾಗಿ ಹುಟ್ಟುವಷ್ಟು ಅನುಗ್ರಹ ಮಾಡಬಹುದು, ಆದರೆ ನಿನಗೆ ಬ್ರಹ್ಮಜ್ಞಾನವೇ ಬೇಕಾಯಿತು ಅಂತ ಹೇಳಿದ್ರೆ ಸಾಧುಸಂಗ ಮಾಡಬೇಕು. ಸಾಕ್ಷಾತ್ ಜಗನ್ಮಾತೆ ಹೇಳ್ತಕ್ಕಂತಹ ಮಾತಿದು. ಇಂತಲ್ಲಿಗೆ ಹೋಗು, ನಿನಗೆ ಬ್ರಹ್ಮಜ್ಞಾನ ಸಿಗುತ್ತೆ ಅಂತ ದಾರಿ ತೋರಿಸ್ತಾ ಇದ್ದಾಳೆ. ಸಾಧುಸಂಗಕ್ಕೂ ಬ್ರಹ್ಮಜ್ಞಾನಕ್ಕೂ ಅದೇನು ಗಂಟು? ಸಾಕ್ಷಾತ್ ಜಗನ್ಮಾತೆಯೇ ಕೊಡೋಕೆ ಸಾಧ್ಯವಿಲ್ಲದಿದ್ದಂಥದ್ದು ಸಾಧುಗಳು ಕೊಡ್ತಾರೆ. ಈ ಸಾಧುಗಳೇ ಆ ಜಗನ್ಮಾತೆಯನ್ನು ಬೇಡ್ತಾ ಇದ್ದಾರೆ, ಅಮ್ಮ ಭಕ್ತಿ ಮುಕ್ತಿ ಪ್ರದಾಯಿನಿ ನೀನು, ಮೋಕ್ಷ ದ್ವಾರ ಕಪಾಟ ಪಾಠನ ಕರಿ ನೀನು, ಆದ್ರಿಂದ ನನಗೆ ಆ ಮುಕ್ತಿಯನ್ನು ಕೊಡುವಂತ ಎಲ್ಲ ಸಾಧುಗಳು ಅವಳನ್ನು ಕೇಳ್ಕೊಳ್ತಾ ಇದ್ದಾರೆ. ಆದರೆ ತನ್ನ ತಂದೆಗೆ ಬ್ರಹ್ಮಜ್ಞಾನ ಬೇಕಾದ್ರೆ ಆ ಸಾಧುಗಳನ್ನು ಹೊಕ್ಕಿಗಳು, ಎಷ್ಟು ಸ್ವಾರಸ್ಯವಾಗಿದೆ ನೋಡಿ. ಯಾತಕಿ ಅಂತ ಹೇಳ್ತಕ್ಕಂಥ ಆ ಪ್ರಶ್ನೆಯನ್ನು ಹಾಕಿದಾಗ ಉತ್ತರ ಸಿಗೋದೇ ಇಲ್ಲ ಯಾರಿಗೂ. ನಿಜಕ್ಕೂ ಹೌದದು, ಸಾಧುಗಳು ಏನ್ ತಾನೇ ಕೊಟ್ಟಾರು, ಜಗನ್ಮಾತೆಯೇ ಕೊಡಕ್ಕೆ ಸಾಧ್ಯವಿಲ್ಲದಿದ್ದದ್ದು. ಸಾಧುಗಳು ಏನ್ ಕೊಡ್ತಾರೆ ಅಂತ ಹೇಳಿದ್ರೆ, ಜಗತ್ತು ಮಿಥ್ಯ, ಇದನ್ನು ನೆಚ್ಚಿಕೊಂಡಿರತಕ್ಕಂತಹ ಸತ್ಯ ಅಲ್ಲ, ಪರಮಾತ್ಮ ಮಾತ್ರವೇ ಸತ್ಯ ಅಂತ ನೆಚ್ಚಿಕೊಳ್ಬೇಕು ಅಂತನ್ನುವ ಮೂಲಭೂತವಾದ ಅಂಶವನ್ನ ಮತ್ತೆ ಮತ್ತೆ ಮನಸ್ಸಿಗೆ ಮೆತ್ತುತ್ತಾರೆ. ಸಾಧುಗಳು ಕೈಲಿ ಸಿಗುವಂತಹದ್ದು ಇಷ್ಟೇನೆ. ಇವತ್ತು ತಾನೇ ಒಬ್ಬಳು ಗೃಹಿಣಿ ಬಂದಿದ್ರು, ಕೂಡು ಸಂಸಾರ, ಕೂಡು ಸಂಸಾರದಲ್ಲಿ ಒಳ್ಳೆಯದು ಇರುತ್ತೆ ಕೆಟ್ಟದ್ದು ಇರುತ್ತೆ, ಒಳ್ಳೆದಾದ್ರೆ ಬಹಳ ಒಳ್ಳೆಯದು, ಕೆಟ್ಟದ್ದಾದ್ರೆ ಬಹಳ ಕೆಟ್ಟದ್ದು. ಇವಳಿಗೆ ಆ ಕೆಟ್ಟದ್ದು ಪ್ರಾಪ್ತವಾಗಿದೆ. ಏನಂದ್ರೆ ಮನೆ ಮಂದಿ ಎಲ್ಲ ಒಂದಾಗಿದ್ದಾರಂತೆ, ಇವಳನ್ನ ಸಂಪೂರ್ಣ ಬೈತಾ ಇದ್ದಾರೆ, ಕಾಡ್ತಾ ಇದ್ದಾರೆ. ಇವಳು ಹೈಸ್ಕೂಲ್ ಮೇಡಮ್, ಗ್ರ್ಯಾಜುಯೇಟ್, ಸಾಕಷ್ಟು ವಿದ್ಯಾಭ್ಯಾಸ ಇರ್ತಕ್ಕಂಥವಳು, ಆದರೂ ಕೂಡ ಗಂಡನಾದಿಯಾಗಿ ಪ್ರತಿಯೊಬ್ಬರೂ ಕೂಡ ಆ ಮನೆಯ ಯಜಮಾನಿ ಇವಳ ಅತ್ತೆ ಅವಳಿಗೆ ಅಧೀನವಂತೆ. ಆ ಅತ್ತೆ ಎಷ್ಟು ಕಾಟ ಕೊಡ್ತಾ ಇದ್ದಾಳೆ ಅಂತನ್ನೋದು ಬಗೆ ಬಗೆಯಾಗಿ ವರ್ಣಿಸಿದರು. ಹೇಗೆ ಇದರಿಂದ ಪಾರಾಗೋದು ಅಂತ ಸನ್ಯಾಸಿನಿ ಕೇಳಕ್ ಬಂದಿದ್ದಾರೆ. ಒಬ್ಬ ನೂರಿತ ಗೃಹಸ್ಥನನ್ನು ಹೊಕ್ಕೊಳ್ಳೋದು ಬೇಡವೆ. ಆದರೂ ನಾನು ಅವರಿಗೆ ಹಲವಾರು ವಿಚಾರಗಳನ್ನು ಹೇಳಿದೆ, ಹೇಗೆ ಧೈರ್ಯ ತಂದುಕೊಳ್ಬೇಕು, ಯಾವ ರೀತಿಯಲ್ಲಿ ಪ್ರತಿಭಟಿಸಬೇಕು ಅಂತ ಕೆಲವೆಲ್ಲ. ಅದು ಟ್ರೇಡ್ ಸೀಕ್ರೆಟ್, ಇಲ್ಲಿ ಹೇಳುವುದಿಲ್ಲ. ಅದಕ್ಕೆಲ್ಲ ವಿಶೇಷವಾದ ರೀತಿಯಲ್ಲಿ ಬಂದು ಕೇಳಿದ್ರೆ ಹೇಳಲಾಗುತ್ತೆ. ಆದರೆ ಕೊನೆಗೆ ಒಂದು ಮಾತು ಅವರಿಗೆ ಹೇಳಿದೆ ನಾನು, ನಿಮ್ಮ ಸಂಸಾರ ಅಂತ ಹೇಳ್ತಕ್ಕಂಥದ್ದು ಯಾವಾಗಲೂ ಸುಖವಾಗಿರುತ್ತೆ ಅಂತ ನೀವು ನಿರೀಕ್ಷಿಸಿದ್ರೆ ಅದು ನಿಮ್ಮ ಮೂಢತನ. ಸಂಸಾರದಲ್ಲಿ ಎಂದೆಂದಿಗೂ ಸುಖ ಅಂತ ಹೇಳ್ತಕ್ಕಂಥದ್ದು ಸಿಗೋದಕ್ಕೆ ಸಾಧ್ಯವಿಲ್ಲ. ನಮ್ಮ ಹತ್ರ ನೀವು ಆ ಸಂಸಾರ ಯಾವಾಗಲೂ ಸುಖಮಯವಾಗಿರುವಂತೆ ಮಾಡಿಕೊಡಿ ಅಂತ ಕೇಳಿದ್ರೆ ಅದು ಸಾಧ್ಯವೇ ಇಲ್ಲ ಅಂತ ಹೇಳ್ತಕ್ಕಂಥ ತೀರ್ಮಾನ ಮಾಡಿಯೇ ನಾವಿಲ್ಲಿಗೆ ಬಂದವರು. ಹಾಗೇನಾದ್ರೂ ಅದು ಸಂಸಾರ ಅಂತ ಹೇಳ್ತಕ್ಕಂಥದ್ದು ಸರ್ವಾಂಗ ಸುಂದರ, ಸರ್ವಕಾಲದಲ್ಲೂ ಕೂಡ ಸುಖಕರ ಆಗುವಂತೆ ಮಾಡುವುದಕ್ಕೆ ಸಾಧ್ಯವಿದ್ದಿದ್ರೆ ನಾವಲ್ಲೇ ಇರ್ತಿದ್ವು. ಈಗ ಒಂದು ವೇಳೆ ನಮಗೆ ಮಾಡೋದಕ್ಕೆ ಸಾಧ್ಯ ಆದರೂ ಕೂಡ ಸನ್ಯಾಸದ ಮಹಿಮೆ ಎಲ್ಲಿ ಬಂತು? ನಿಮ್ಮ ಸಂಸಾರ ಯಾವಾಗಲೂ ಸುಖಕರವಾಗಿ ಇರುತ್ತೆ, ಈ ಸನ್ಯಾಸಿಗಳ ಬರಡು ಜೀವನ ಎಂಥದ್ದಿದು ಅಂತ ಹೇಳ್ತಕ್ಕಂಥ ಭಾವನೆಯೇ ಬಂದಿತ್ತು. ಆದರೆ ಭಗವಂತ ಆ ರೀತಿ ಇಟ್ಟಿಲ್ಲ ವ್ಯವಸ್ಥೆಯನ್ನು. ಸಂಸಾರ ಅಂತ ಹೇಳಿದ್ರೆ ಅದೇನು ಸುಖ ಇದೆ ಅಂತ ಬಂದು ಆ ಪಾಚಿ ತಬ್ಕೊಂಡಿದೆಯೋ ಅದನ್ನು ಅನುಭವಿಸು, ಅದರ ಜೊತೆನಲ್ಲಿ ಬರುತ್ತೆ ಮಣಗಟ್ಲೆ ಕಷ್ಟ ಏನಿದೆಯೋ ಅದನ್ನು ಅನುಭವಿಸು ಅಂತಲೇ ಭಗವಂತನ ನಿಯಮ. ತ್ರಾಹಿಮಾಂ ಪಾಹಿಮಾಂ ತ್ರಾಹಿಮಾಂ ಪಾಹಿಮಾಂ ಅಂತ ಹೇಳ್ತಕ್ಕಂಥ ಸ್ಥಿತಿಗೆ ಬಂದ ಮೇಲೆ ಮೆಲ್ಲಗೆ ಸಾಧುಗಳನ್ನು ಹೊಡ್ಕೊಂಡು ಬರ್ತಾರೆ ಅವರು. ಸಾಧು ಸಂಘ ಮಾಡಬೇಕು ಯಾತಕ್ಕೆ? ಆ ಮೂಲಭೂತವಾದಂಥ ಅಂಶವನ್ನು ತಿಳ್ಕೊಳ್ಳೋದಿಕ್ಕೆ. ಮೂಲಭೂತ ಅಂಶ ಯಾವುದು ಅಂತ ಹೇಳಿದ್ರೆ ಪರಮಾತ್ಮನೊಬ್ಬನೇ ಗತಿ. ಬಾಕಿ ಉಳಿದದ್ದನ್ನು ಏನು ನಂಬಿಕೊಂಡ್ರು ದುರ್ಗತಿ ಅಂತನುವ ತ್ರಿಕಾಲಾಬಾಧಿತವಾದ ಸತ್ಯ. ತ್ರಿಕಾಲಾಬಾಧಿತ ಸತ್ಯ, ಅದು ವೇದಾಂತದ ವಾಕ್ಯ ಶಬ್ದ. ಅದು ತ್ರಿಕಾಲ, ಮೂರು ಕಾಲ ಇದೆ, ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ. ಆಬಾಧಿತ ಅಂತ ಹೇಳಿದ್ರೆ ಅದಲ್ಲ ಇದು ಅಂತನ್ನುವ ಸ್ಥಿತಿಗೆ ಬರುವಂತಹದ್ದು. ಎಂದೆಂದಿಗೂ ಅದೇ ಸತ್ಯ ಅಂತನ್ನುವ ಸ್ಥಿತಿ ಇದೆಯಲ್ಲ, ಅದೇ ಅಬಾಧಿತವಾದ ಸತ್ಯ, ಬಾಧಿತವಾಗದ ಸತ್ಯ. ತ್ರಿಕಾಲ ಅಬಾಧಿತ ಸತ್ಯ ಅಂತ ಅದಕ್ಕೆ ಹೆಸರು. ಯಾವುದದು ತ್ರಿಕಾಲ ಅಬಾಧಿತವಾದ ಸತ್ಯ? ಯಾವ ಸತ್ಯ ಎಂದೆಂದಿಗೂ ಭಂಗ ಬರುವುದಿಲ್ವೋ ಆ ಸತ್ಯ ಯಾವುದದು ಅಂತ ಹೇಳಿದ್ರೆ ನಾನು ಆತ್ಮ, ನಾನು ಆ ಪರಮಾತ್ಮನ ಅಂಶ. ಆ ಪರಮಾತ್ಮ ಎಷ್ಟು ಸತ್ಯವೋ ನಾನು ಅಷ್ಟೇ ಸತ್ಯ. ನನಗೂ ಪರಮಾತ್ಮನಿಗೂ ಮಾತ್ರವೇ ನಿಕಟ ಸಂಬಂಧ ಇರುವುದಕ್ಕೆ ಸಾಧ್ಯ. ಬಾಕಿ ಉಳಿದ ಯಾವ ಸಂಬಂಧಗಳನ್ನು ನಾವು ಬೆಳೆಸಿಕೊಂಡರೂ ಕೂಡ ಕೊನೆ ಒಂದು ದಿನ ಅದು ಕತ್ತರಿಸಿ ಹೋಗಲೇಬೇಕು. ಆ ಸಂಬಂಧಗಳನ್ನು ಎಷ್ಟೇ ಪ್ರೇಮಮಯವಾಗಿ ಬೆಳೆಸಿಕೊಂಡರೂ ಕೂಡ ಅದು ಕತ್ತರಿಸಿ ಹೋಗಲೇಬೇಕು. ಇದೊಂದು ಶಾಶ್ವತ ಸತ್ಯ ಮತ್ತು ತ್ರಿಕೋಲಾಬಾಧಿತ ಸತ್ಯ. ಇದನ್ನ ಸಾಧುಗಳ ಹತ್ರ ಕಲ್ತ್ಕೊಳ್ಬೇಕು ಅವರು. ಬಾಕಿ ಉಳಿದವರಿಗೆ ಕ್ಷಣಕಾಲ ಸತ್ಯ ಅಲ್ಲ ಅನಿಸುತ್ತೆ ನಿಜ, ಆದರೆ ಆಮೇಲೆ ಮತ್ತೆ ಮಾಯೆ ಕವಿದುಕೊಳ್ಳುತ್ತೆ, ಇದೇ ಸತ್ಯ ಅನ್ನೋ ಭಾವನೆ ಬರುತ್ತೆ. ಸಾಧುಗಳು ಎಂದೆಂದಿಗೂ ಆ ಮೋಸಕ್ಕೆ ಬಲಿಯಾಗ್ತಕ್ಕಂಥವರಲ್ಲ. ಹಿಂದೆ ಒಂದು ಘಟನೆ ನಾನಿದೆ ಸಭಾಂಗಣದಲ್ಲೇ ಹೇಳಿದ್ದೆ. ಒಬ್ಬ ಆಕೆ, ಅವರು ಮೇಡಮ್ ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ, ಹಲವಾರು ತಾಪತ್ರಯಗಳು ತೊಂದರೆಗಳು ಅನುಭವಿಸ್ತಾ ಇದ್ದಾರೆ, ಯಾರ ಹತ್ರ ಹೇಳ್ಕೊಳ್ಳೋದಕ್ಕೂ ಇಲ್ಲ. ನಾನು ಸಿಕ್ಕಿದೆ ಇಲ್ಲೇ ದೇವಸ್ಥಾನದ ಪಕ್ಕದಲ್ಲಿ ಒಂದು ಮಾವಿನ ಮರ ಇದೆ, ಆದ್ರೆ ಬುಡದಲ್ಲಿ ಅವರು ಸಿಕ್ಕಿದ್ರು, ನಮಸ್ಕಾರ ಮಾಡಿದ್ರು. ಹೇಗಿದ್ದೀರಿ ಕೇಳಿದೆ. ಸ್ವಾಮೀಜಿ ಅಂತ ರಾಗ ಹೇಳಿದ್ರು. ಆಮೇಲೆ ಒಂದೊಂದಾಗಿ ತಮ್ಮ ಕಷ್ಟಗಳನ್ನೆಲ್ಲ ಹೇಳಿದರು. ಹೊರಗಡೆ ಪ್ರಪಂಚದಲ್ಲಿ ಏನೇನು ಕಷ್ಟಗಳೆಲ್ಲ ಇವೆ, ಅವುಗಳನ್ನು ಪಾರಾಗುವುದು ಹೇಗೆ ಸ್ವಾಮೀಜಿ ಅಂತ ಕೇಳಿದ್ರು. ನಾನು ಸ್ವಲ್ಪ ಡೇಲ್ ಕಾರ್ನಗಿ ಅಂತ ಒಬ್ಬ ಮನುಷ್ಯ ಬಹಳ ಸ್ವಾರಸ್ಯವಾಗಿ ಒಂದು ಪುಸ್ತಕ ಬರೀತಾನೆ, ಹೌ ಟು ಸ್ಟಾಪ್ ವರಿ ಅಂಡ್ ಸ್ಟಾರ್ಟ್ ಲಿವಿಂಗ್ ಅಂತ. ಬಹಳ ಸ್ವಾರಸ್ಯವಾದಂತಹ ಪುಸ್ತಕ. ಅದರಲ್ಲಿ ಹಲವಾರು ಚತುರೋಪಾಯಗಳನ್ನು ವರ್ಣಿಸಲಾಗಿದೆ. ಆ ಚತುರೋಪಾಯಗಳನ್ನು ಒಂದೊಂದಾಗಿ ಬಿಟ್ಟೆ. ಹೀಗೆ ಮಾಡ್ಕೊಳ್ಳಿ, ಇಂಥ ಕಷ್ಟ ಬಂದರೆ ಹೀಗೆ ಮಾಡ್ಕೊಳ್ಳಿ, ಅಂಥ ಕಷ್ಟ ಬಂದರೆ ಹಾಗೆ ಮಾಡ್ಕೊಳ್ಳಿ, ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ. ನಾನು ಹೇಳಿದಂತಹ ರೀತಿ ಅವರಿಗೆ ಎಷ್ಟು ಮನಸ್ಸಿಗೆ ಒಪ್ಪಿಗೆ ಆಗಿತ್ತು ಅಂತ ಹೇಳಿದ್ರೆ, ಅಲ್ಲ ಅಂತ ಹೇಳೋದು ಸಾಧ್ಯವೇ ಆಗಲಿಲ್ಲ. ಆದರೆ ತಮ್ಮ ಕಷ್ಟದಿಂದ ಮಾತ್ರ ಪರಿಹಾರ ಸಿಕ್ಕಿತು ಅಂತ ಅವರಿಗೆ ಅನಿಸ್ಲಿಲ್ಲ. ನಾನು ಕೊಟ್ಟಂತಹ ಪರಿಹಾರೋಪಾಯಗಳೇನಿವೆಯೋ ಅವುಗಳೆಲ್ಲ ಒಪ್ಪಿಗೆ ಆಯ್ತು ಅವರಿಗೆ. ಆದರೆ ಪರಿಹಾರವಾದೀತು ತಮ್ಮ ಕಷ್ಟಗಳು ಅಂತ ಮಾತ್ರ ಅವರಿಗೆ ವಿಶ್ವಾಸ ಆಗಲಿ. ಯಾಕಂದ್ರೆ ಅಂತಂತ ಕಷ್ಟಗಳವೆಲ್ಲ ಅಂತಂತ ಜಡುಕುಗಳು, ಪ್ರಪಂಚ ಅಂತಂದ್ರೆ ಬಹಳ ದೊಡ್ಡ ಜಡುಕು, ಅದನ್ನ ಹೇಗೆ ಬಿಡಿಸ್ಕೊಳ್ಬೇಕು ಅಂತ ಗೊತ್ತಿಲ್ಲ. ಶ್ರೀರಾಮಕೃಷ್ಣ ಅದಕ್ಕೆ ಉದಾಹರಣೆ ಕೊಡ್ತಾರೆ, ಮುಳ್ಳಿನ ಬೇಲಿಯ ಮೇಲೆ ಬಟ್ಟೆಯನ್ನ ಹರವಿದಂತೆ ನಮ್ಮ ಜೀವನ. ಬಟ್ಟೆ ಒಣಗಿಸೋದಕ್ಕೋಸ್ಕರ ಮುಳ್ಳಿನ ಬೇಲಿಯ ಮೇಲೆ ಅದನ್ನ ಹರವುದೇನೋ ಸುಲಭ, ಆಮೇಲೆ ಅಲ್ಲಿಂದ ತಕ್ಕೊಳ್ಬೇಕಾದ್ರೆ ಎಷ್ಟು ಕಷ್ಟ ಇದೆ. ಒಂದು ಕಡೆ ಎತ್ತಿದ್ರೆ ಇನ್ನೊಂದು ಕಡೆ ಚುಚ್ಚಿಕೊಳ್ಳುತ್ತೆ. ಆದ್ರಿಂದ ಅವರಿಗೆ ನನ್ನ ಸಮಾಧಾನಗಳನ್ನು ಸೆಳ್ತಕ್ಕಂಥದ್ದು, ನಾನು ಕೊಟ್ಟಂತಹ ಚತುರೋಪಾಯಗಳು ಅಷ್ಟು ಸರಿಯಾಗಿ ಮನಸ್ಸಿಗೆ ಬರಲಿಲ್ಲ. ಅದರಿಂದ ಅವ್ರು ಹೇಳಿದ್ರು, ಸ್ವಾಮೀಜಿ ನೀವೇನೋ ಸುಲಭವಾಗಿ ಹೇಳ್ಬಿಡ್ಬೋದು, ಆದ್ರೆ ನಮ್ಮ ಕಷ್ಟ ನಿಮ್ಗೇನು ಗೊತ್ತು ಅಂದ್ಬಿಟ್ಟು. ಇದು ಬಹಳ ವರ್ಷಗಳ ಹಿಂದೆ, ಸುಮಾರಾಗಲೇ 15-20 ವರ್ಷಗಳ ಹಿಂದೆ. ಈ ಘಟನೆ ನಾನು ಹಲವಾರು ಸತಿ ಹೇಳಿದ್ದೇನೆ, ಹಲವಾರು ಕಡೆ ಎಲ್ಲ ಹೇಳಿದ್ದೆ. ಬಹಳ ಸ್ವಾರಸ್ಯವಾದಂತಹ ಘಟನೆ ಇದು. ಅವರು ಒಂದೇ ಮಾತಿಗೆ ಅಂದ್ಬಿಟ್ರು, ಸ್ವಾಮೀಜಿ ನೀವೇನು ಸುಲಭವಾಗಿ ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಹೇಳ್ತೀರಿ, ಆದ್ರೆ ನಮ್ಮ ಕಷ್ಟ ನಿಮಗೇನು ಗೊತ್ತಾಗಬೇಕು ಅಂತಂದ್ಬಿಟ್ರು. ಒಂದೇ ಸತಿ ನನಗೆ ಎದೆ ಮೇಲೆ ಹೊಡೆದಾಗಾಯ್ತು. ಅಲ್ಲ ಹೌದಲ್ಲ, ನಮ್ಗೇನು ಗೊತ್ತು, ನಿಜಕ್ಕೂ ಕೂಡ ಈ ಆಶ್ರಮದಲ್ಲೇ ಇದ್ದು ಇದ್ದು ಇದ್ದು ಇದ್ದು ನಮ್ಗೆ ಹೊರಗಡೆ ಕಷ್ಟಗಳು ಮರ್ತೋಗ್ಬಿಟ್ಟಿವೆ. ಆಗಾಗ ಬಂದು ಕೆಲವರು ನೆನಪು ಮಾಡ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ಉಳಿದಿರುತ್ತದು ಅಷ್ಟೇನೆ. ಹೌದಲ್ಲ, ಇವರು ಸರಿಯಾಗಿ ಹೇಳಿದ್ರು, ನಮ್ಗೆ ಕಷ್ಟ ಗೊತ್ತಿಲ್ಲ ಅಂತ ಮನಸ್ಸೊಳಗೆ ಆಯ್ತು, ಆ ಭಾವನೆ ಬಂತು, ಒಪ್ಪಿಗೆ ಆಯ್ತದು. ಆದ್ರೆ ತೋರಿಸ್ಕೊಳ್ಳಿಲ್ಲ ಅವ್ರ ಮುಂದೆ. ಅದು ಹೇಗೆ ಹೇಳ್ತೀರಿ, ಅದು ಹೇಗೆ ಹೇಳ್ತೀರಿ, ಇಲ್ಲ ಇಲ್ಲ ನಮಗೂ ಕೂಡ ಕಷ್ಟ ಗೊತ್ತಿರುತ್ತೆ, ಅದಾಗಲ್ಲ ಹೀಗೆ ಅಂತ ಏನೇನೋ ಹೇಳಕ್ ಹೊರಟೆ. ಆದ್ರೂ ಜೋರು ಇರಲಿಲ್ಲ ಅದರಲ್ಲಿ. ಆಮೇಲೆ ಅವರ ಅತ್ತ ನಾವು ಇತ್ತ ನಾನು ಕೋಣೆಗೆ ಹೋದೆ ನಾನು. ಆದ್ರೆ ಇದೇ ನನ್ನ ಮನಸ್ಸಲ್ಲಿ ಪ್ರತಿಧ್ವನಿಸ್ತಾ ಇತ್ತು, ನಿಮ್ಗೇನ್ ಗೊತ್ತು ನಮ್ ಕಷ್ಟ ಅಂತ ಹೇಳಿದ್ರಲ್ಲ. ಅರೆ ಹೌದಲ್ಲ, ಹೊರಡೆ ಇರೋ ಕಷ್ಟ ನನ್ಗೆ ಸರಿಯಾಗಿ ಗೊತ್ತಿಲ್ಲದಿದ್ರೆ ನಾವು ಸಮಾಧಾನ ಹೇಳೋದು ಹೇಗೆ? ಸನ್ಯಾಸಿಗಳು ಅಂತ ಹೇಳ್ತಕ್ಕಂಥವ್ರು ತಮ್ಮ ಕಷ್ಟವನ್ನು ಪರಿಹರಿಸಿಕೊಂಡು ಇತರರ ಕಷ್ಟವನ್ನು ಪರಿಹರಿಸೋದಕ್ಕೆ ಆಗಿ ಇರ್ತಕ್ಕಂಥವ್ರು, ಈಗ ಸಮಾಧಾನ ಹೇಳ್ಬೇಕು ನಾನು. ಆದ್ರೆ ಅವ್ರು ಒಂದೇ ಮಾತಿಗೆ ಹೇಳ್ಬಿಟ್ರು ನಿಮ್ ಕಷ್ಟ ಗೊತ್ತಿಲ್ಲ ಅಂತ. ಇನ್ ನಾವು ಅವರಿಗೆ ಅವ್ರ ಕಷ್ಟವನ್ನೇ ಅರಿವಿದ ಮೇಲೆ ಪರಿಹಾರ ಹೇಳೋದು ಹೇಗೆ? ಒಂದ್ ದಿವಸ ಕಳೀತು, ಎರಡು ದಿವಸ ಕಳೀತು, 3 ದಿವಸ ಕಳೀತು, 4 ದಿವಸ ಕಳೀತು, ಇದೇ ಪ್ರಶ್ನೆ ನನ್ನ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಸುತ್ತಾಡ್ತಾ ಇತ್ತು. ಏನಿದು ಏನಿದು, ನನ್ನ ಕಷ್ಟ ಗೊತ್ತಿಲ್ವಲ್ಲ, ನಾನಿನ್ನು ಜನಗಳಿಗೆ ಏನ್ ಸಹಾಯ ಮಾಡಿ ಏನು? ಬಹಳ ತೀವ್ರವಾಗಿ ಮನಸ್ಸು ಆಲೋಚನೆ ಮಾಡಿದಾಗ ಒಂದು ದಿನ ಮಿಂಚಿನ ಉಪಾಧಿಯಲ್ಲಿ ಉತ್ತರ ಹೊಳೆಯಿತು. ಬಹಳ ಆನಂದ ಆಯ್ತು ನನಗೆ, ಸಿಕ್ಕಲಿ ಅವರೀಗ ನನ್ನ ಉತ್ತರವನ್ನು ಅವ್ರಿಗೆ ಹೇಳ್ತೇನೆ ನಾನು ಅಂತ. ಅವ್ರೆಲ್ಲಿ ಸಿಕ್ಬೇಕು, ಏನೋ ಅವತ್ತು ಸಿಕ್ಕಿದ್ರು, ಪ್ರಶ್ನೆ ಕೇಳಿದ್ರು, ಉತ್ತರ ಪಡೆದ್ರು, ನನಗೊಂದು ಮಾತು ಹಾಕಿದ್ರು, ಹೊರಟು ಹೋದ್ರು. ಇನ್ನೆಲ್ಲಿ ಸಿಕ್ಬೇಕು? ಇನ್ನು ನಾನು ಭಗವಂತನನ್ನೇ ಕೇಳ್ಕೊಂಡೆ ಅವ್ರು ಸಿಗ್ಲಿ ಈ ಉತ್ತರ ಹೇಳಬೇಕು ನಾನು ಅಂತ. ನಿಮ್ಗೆ ಆಶ್ಚರ್ಯ ಆಗಬಹುದು, ಅದೇ ಮರದ ಕೆಳಗೆ ಮತ್ತೊಮ್ಮೆ ಸಿಕ್ಕಿದ್ರು ಅವರು. ಶಾರದಾ ಮಾತೆ ಬಂಡೆಗೆ ಹೋಗಿ ನಮಸ್ಕಾರ ಮಾಡಿ ಬರ್ತಾ ಇದ್ದಾರೆ. ಬಂದವ್ರು ನಾನು ಸಿಕ್ಕಿದೆ, ನಮಸ್ಕಾರ ಮಾಡಿ ಎದ್ದು ಹೇಗಿದ್ದೀರಿ ಕೇಳಿದೆ ನಾನು ಸುಮ್ಮನೆ. ಅದು ನಾನು ಕೇಳೋ ಕ್ರಮ ಅದು. ಅವ್ರು ತಮ್ಮ ಲಿಸ್ಟ್ ಅನ್ನು ಮುಂದಿಟ್ರು, ಪಟ್ಟಿ, ಕಷ್ಟದ ಪಟ್ಟಿಯನ್ನು ಮುಂದಿಟ್ರು. ನೋಡಿ ಇಂಥ ಕಷ್ಟ ಇದೆ ಸ್ವಾಮೀಜಿ, ಇದನ್ನು ಹೇಗೆ ಬರೀ. ಅದು ಮರ್ತೋಯ್ತು ಅವರಿಗೆ, ಯಾಕೆಂದ್ರೆ ಹಲವಾರು ತಿಂಗಳೇ ಕಳೆದು ಹೋಗಿಬಿಟ್ಟಿವೆ ಅದರಿಂದ. ಆದ್ರಿಂದ ತಮ್ಮ ಕಷ್ಟಗಳನ್ನು ಹೊಸದಾಗಿ ಹೇಳುವವರಂತೆ ಹೇಳ್ಕೊಂಡ್ರು. ನಾನು ಮತ್ತೆ ಸಮಾಧಾನ ಹೇಳ್ತಾ ಬಂದೆ, ಅದಕ್ಕೆ ಹೀಗೆ ಮಾಡ್ಕೊಂಡ್ರಾಯ್ತು, ಅದಕ್ಕೆ ಹೀಗೆ ಮಾಡ್ಕೊಂಡ್ರಾಯ್ತು ಅಂತ. ಕೊನೆಗೆ ನನ್ನ ಆಶ್ಚರ್ಯವೋ ಆಶ್ಚರ್ಯಕ್ಕೆ ಪಾರವೇ ಇಲ್ಲ ಮತ್ತೆ ಅವರು ಅದೇ ಮಾತನ್ನು ಹೇಳಿದ್ರು, ಸ್ವಾಮೀಜಿ ನೀವು ನಮ್ಮ ಕಷ್ಟ ಹೇಗೆ ಗೊತ್ತಾಗಬೇಕು, ನೀವೇನೋ ಹೇಳ್ತೀರಿ ಸುಖವಾಗಿ, ಆದ್ರೆ ನಮ್ಮ ಕಷ್ಟ ನಿಮಗೇನು ಗೊತ್ತು. ನಾನಾಗೆ ಹೇಳಿದೆ, ತೆಗೆದುಕೊಳ್ಳಿ ನಿಮ್ಮ ಮಾತನ್ನು ಹಿಂದಕ್ಕೆ. ಯಾಕೆ ಸ್ವಾಮೀಜಿ? ಹೌದು ಮತ್ತೆ, ನಿಮ್ಮ ಕಷ್ಟ ಈ ಜಗತ್ತಿನ ಕಷ್ಟ ಅಂತ ಅನ್ನೋದು ಏನಾದರೂ ಗೊತ್ತಿದ್ರೆ ಅದು ನಮಗೆ ಮಾತ್ರ ಅಂದೆ ನಾನು ಅವರಿಗೆ. ಹಾಗೆ ಕೇಳಕ್ ಹೋದ್ರೆ ಜಗತ್ತಿನಲ್ಲಿ ಕಷ್ಟ ಇದೆ ಅಂತ ಹೇಳ್ತಕ್ಕಂಥದ್ದು ನಿಮಗೆ ಸರಿಯಾಗಿ ಗೊತ್ತಿಲ್ಲ ಅಂದೆ ನಾನು. ಅವ್ರಿಗೆ ಆಶ್ಚರ್ಯ ಆಗೋಯ್ತಿದೆ, ಹೇಗೆ ಹೇಳ್ತೀರಿ ಸ್ವಾಮೀಜಿ ನೀವು ಅಂತ. ಹೌದು ನೋಡಿ, ನಿಮ್ಮ ಅವಸ್ಥೆ ಹೇಗೆ ಅಂತ ಹೇಳಿದ್ರೆ, ಭಗವಂತ ನಿಮ್ಮ ಮುಂಗೈಗೆ ಬೆಲ್ಲ ಒರೆಸಿ ಇಟ್ಟಿದ್ದಾನೆ. ಇಲ್ಲಿ ಬೆಲ್ಲ ಮುಂಗೈ ಅಂತ ಹೇಳಿದ್ರೆ ಈ ತರ ಮಡಿಸ್ಕೊಂಡಾಗ ಅಲ್ಲಿ ಇರ್ತದಲ್ಲ ಒಂದೆರಡು ಜಾಗ, ಖಾಲಿ ಜಾಗ, ಸ್ವಲ್ಪ ಜಾಗ ಅಷ್ಟೇ ಬೆಲ್ಲ ಇದೆ. ಆ ಬೆಲ್ಲ ತಿನ್ನಬೇಕು ಅಂತ ನಿಮ್ಗೆ ಆಸೆ ಆಗುತ್ತೆ, ಸಹಜ. ಅದು ಕಣ್ಣು ಮುಂದೆ ಇದೆ ಬೆಲ್ಲ, ಕಣ್ಣಿಗೆ ಬಣ್ಣ, ಮೂಗಿಗೆ ವಾಸನೆ, ನಾಲ್ಗೆಯಲ್ಲಿ ನೀರು. ಅದನ್ನು ತಿನ್ನದೇ ಇರುವುದಕ್ಕೆ ಸಾಧ್ಯವೇ ಇಲ್ಲ, ಆ ಪ್ರಲೋಭನೆಯನ್ನು ನೀವು ತಡ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಅದರಿಂದ ನೀವೇನು ಮಾಡ್ತೀರಿ, ಆ ಕೈಯನ್ನು ಹಿಂದಿಂದಕ್ಕೆ ಹಿಂದಿಂದಕ್ಕೆ ತಳ್ತೀರಿ, ನಾಲ್ಗೆಗೆ ಸಿಕ್ಕಲಿ ಸಿಕ್ಕಲಿ ಸಿಕ್ಕಲಿ ಅಂತ. ಆದರೆ ಆಸೆ ಮಿತಿ ಬೀರುತ್ತೆ, ನೀವು ಒಂದ್ಸರ್ತಿ ಜೋರಾಗಿ ತಳ್ಳಿಬಿಡ್ತೀರಿ. ಆದರೆ ನೀವೇನು ಮಾಡ್ತಾ ಇದ್ದೀವಿ ಅಂತ ಅನ್ನೋದೇ ನಿಮ್ಗೆ ಗೊತ್ತಿಲ್ಲದೆ ನೀವು ಅದನ್ನು ಕೈನ ತಳ್ಳಿಬಿಡ್ತೀರಿ ಜೋರಾಗಿ, ಬೆಲ್ಲ ಸಿಕ್ಬಿಡುತ್ತೆ. ಬೆಲ್ಲ ಸಿಕ್ತು ನಾಲಿಗೆಗೆ, ಆದ್ರೆ ಕೈ ಮುರಿದೋಯ್ತು. ಅಷ್ಟು ಜೋರಾಗಿ ತಳ್ಳಿದ್ದೀರಿ, ಕೈ ಮುರಿದೋಗಿದೆ. ಬೆಲ್ಲ ಸಿಕ್ಕಿದ್ದೆಷ್ಟು? ಒಂದು ತೊಟ್ಟು. ಹೋದದ್ದೆಷ್ಟು? ಇಡೀ ಕೈ. ಆದರೆ ನಮ್ಮ ವಿಚಾರ ಕೇಳಿ, ಈ ಜಗತ್ತಿನಲ್ಲಿ ನಾಳೆ ಸುಖ ಸಿಕ್ಕೀತು ಅಂತ ಹೇಳ್ತಕ್ಕಂತಹ ನಿರೀಕ್ಷೆ ನಮ್ಮಲ್ಲಿಲ್ಲ. ನೀವೆಲ್ಲ ಏನ್ ತಿಳ್ಕೊಂಡಿರ್ತೀರಂದ್ರೆ, ಇವತ್ತೇನೋ ಕಷ್ಟದ ದಿನ ಬಂದಿದೆ, ನಾಳೆ ದಿನ ಬೆಳ್ಳಿ ರೇಖೆ ಮೋಡ ಅಂತ ಹೇಳ್ತಕ್ಕಂಥದ್ದು ಇವತ್ತು ಬಂದಿದೆ, ನಾಳೆ ದಿವಸ ಸೂರ್ಯಪ್ರಕಾಶ ಬರುತ್ತೆ, ನಾಳೆ ದಿವಸ ಸುಖ ಸಿಕ್ಕುತ್ತೆ ಅಂತ ಹೇಳ್ತಕ್ಕಂಥ ನಿರೀಕ್ಷೆ ಇದೆ. ಆದರೆ ನಮ್ಮಲ್ಲಿ ಆ ನಿರೀಕ್ಷೆಯೇ ಇಲ್ಲ. ಇದು ಸಾಧುಗಳಿಂದ ಸಿಗತಕ್ಕಂತಹ ಜ್ಞಾನ. ಯಾವ ಒಂದು ಭರವಸೆಯನ್ನು ಕೂಡ ಈ ಜಗತ್ತಲ್ಲಿ ನಾವು ಇಟ್ಕೊಳ್ಳೋ ಹಾಗೆ ಇಲ್ಲ. ಜಗತ್ತಿಗೆ ಸಂಬಂಧಪಟ್ಟಂತೆ ಯಾವ ಭರವಸೆಯೂ ಇಲ್ಲ. ಅದನ್ನ ಶ್ರೀರಾಮಕೃಷ್ಣರು ಈ ಕಥೆಯ ಮೂಲಕ ಹೇಳ್ತಾ ಇದ್ದಾರೆ. ಬ್ರಹ್ಮಜ್ಞಾನ ಬೇಕಾದ್ರೆ ಸಾಧು ಸಂಘ ಮಾಡುವಂತ. ಹೇಗೆ ಸಾಧುಗಳಿಗೆ ಮಾತ್ರ ಆ ರಹಸ್ಯ ಹೃದ್ಗತವಾಗಿದೆ, ಅವರ ಮನಸ್ಸಲ್ಲಿ ನಿಂತುಬಿಟ್ಟಿದೆ. ಅದು ಏನು ಅನಾಹುತ ಆದರೂ ಆಗಬಹುದು ಈ ಜಗತ್ತಿನಲ್ಲಿ, ನಾಳೆ ಅಂತ ಹೇಳ್ತಕ್ಕಂಥ ಭಯಂಕರವಾದಂಥ ಒಂದು ಇದ್ದಿದ್ದಿನ ಅಂತ ಹೇಳ್ತಕ್ಕಂಥದ್ದಿದೆ. ಕತ್ತಲು, ಅದು ಕತ್ತಲು. ನಾಳೆ ಯಾರು ಎಲ್ಲಿ ಹಾಗೆ ಏನು ಆದರೂ ಆಗ್ಬೋದಲ್ವಾ? ಹಾಗಿರುವಾಗ ನಾವು ನೆಚ್ಚಿಕೊಂಡಂತಹದ್ದು ಸದಾ ನಮ್ಮಂತೆಯೇ ಇರುತ್ತೆ ಅಂತ ಹೇಳ್ತಕ್ಕಂಥದ್ದು ಏನು ಖಾತ್ರಿ? ಇದು ಸಾಧುಗಳಿಗೆ ಗೊತ್ತಿರತಕ್ಕಂಥ ಅಂಶ. ಆದ್ರಿಂದ ಇದ್ಯಾವುದನ್ನು ಕೂಡ ನಾವು ಮನಸ್ಸಿಗೆ ಹಚ್ಚಿಕೊಳ್ತಕ್ಕಂತಹದ್ದಲ್ಲ, ಬದಲಾಗಿ ಪರಮಾತ್ಮನನ್ನು ಮಾತ್ರ ನಾವು ನಮ್ಮ ಮನಸ್ಸಲ್ಲಿ ಹೊತ್ಕೊಳ್ಬೇಕು. ಅಮೂಲ್ಯ ರತ್ನ, ಅನರ್ಘ್ಯ ರತ್ನ, ಆನಂದವನ್ನು ಕೊಡ್ತಕ್ಕಂಥ ರತ್ನ ಸತ್ ಚಿತ್ ಆನಂದ ಸ್ವರೂಪಿ ಆತ. ಅವನಿಗೆ ಮಾತ್ರ ಈ ಮನಸ್ಸಲ್ಲಿ ಸ್ಥಾನ ಕೊಡಬೇಕು, ಈ ಮನಸ್ಸಲ್ಲಿ ಅವನನ್ನೇ ತುಂಬಿಕೊಳ್ಬೇಕು ಅಂತ ಹೇಳ್ತಕ್ಕಂಥ ಮಾತನ್ನ ಸಾಧುಗಳು ಹೇಳ್ಕೊಡ್ತಾರೆ. ಆದ್ರಿಂದ ಸಾಧು ಸಂಘ ಮಾಡುವಂತ ಪಾರ್ವತಿ ಹೇಳ್ಕೊಡ್ತಾ ಇದ್ದಾಳೆ ಅನ್ನೋದನ್ನ ಶ್ರೀರಾಮಕೃಷ್ಣ ಇಲ್ಲಿ ಹೇಳಿದ್ದಾರೆ. ಈಗ ಮಾಸ್ಟರ್ ಮಹಾಶಯ ಮುಂದುವರಿಸ್ತಾ ಹೇಳ್ತಾ ಇದ್ದೇನೆ. ಶ್ರೀರಾಮಕೃಷ್ಣರು ಮುಖ್ಯೋಪಾಧ್ಯಾಯನನ್ನು ಸಂಬೋಧಿಸಿ ಹೇಳ್ತಾ ಇದ್ದಾರೆ, ನಿನಗೆ ಧನ ಐಶ್ವರ್ಯ ಎಲ್ಲ ಇದ್ರೂ ಭಗವಂತನ ಧ್ಯಾನ ಮಾಡ್ತಾ ಇದೆಯೇ? ಇದು ಬಹಳ ಒಳ್ಳೆಯದು. ಗೀತೆಯಲ್ಲಿ ಹೇಳಿದೆ, ಯಾರು ಯೋಗ ಭ್ರಷ್ಟರೋ ಅವರು ಭಕ್ತರಾಗಿ ಐಶ್ವರ್ಯವಂತರ ಮನೆಗಳಲ್ಲಿ ಜನ್ಮವೆತ್ತಾರೆ ಅಂತ. ಆ ಮುಖ್ಯೋಪಾಧ್ಯಾಯ ಮುಖ್ಯೋಪಾಧ್ಯಾಯ ಅಂತ ಹೇಳ್ತಕ್ಕಂಥವನು ಶಾಲೆಯ ಮುಖ್ಯೋಪಾಧ್ಯಾಯ ಅಲ್ಲ, ಬಂಗಾಳದಲ್ಲಿ ಮುಖ್ಯೋಪಾಧ್ಯಾಯ ಅಂತ ಹೇಳ್ತಕ್ಕಂಥದ್ದು ವಂಶದ ಹೆಸರು. ಅದನ್ನು ಮುಖರ್ಜಿ ಅಂತ ಕರೀತಾರೆ, ಸಣ್ಣ ರೂಪ. ಚಟರ್ಜಿಗಳು ಅಂತಿರ್ತಾರೆ, ಚಟೋಪಾಧ್ಯಾಯ ಅಂತಿದ್ರೆ ಚಟರ್ಜಿಗಳು ಅಂತ ಕರೀತಾರೆ, ಮುಖ್ಯೋಪಾಧ್ಯಾಯ ಅಂತಿದ್ರೆ ಮುಖರ್ಜಿ ಅಂತ ಕರೀತಾರೆ. ಇಲ್ಲಿ ಮುಖ್ಯೋಪಾಧ್ಯಾಯ ಅಂತ ಇಟ್ಕೊಂಡಿದ್ದಾನೆ ಅವನು. ಅವನಿಗೆ ಧನ ಇದೆ ಅಂತೆ, ಐಶ್ವರ್ಯ ಇದೆ ಅಂತೆ, ಆದರೂ ಕೂಡ ಭಗವದ್ಧಾನದಲ್ಲಿ ನಿರತನಾಗಿರ್ತಾನಂತೆ. ಅದನ್ನು ಶ್ರೀರಾಮಕೃಷ್ಣರು ಕೇಳ್ಕೊಂಡಿದ್ದಾರೆ, ಅದನ್ನು ಮೆಚ್ಚಿ ಹೇಳ್ತಾ ಇದ್ದಾರೆ. ನೀನು ಆ ಧನ ಕನಕ ಐಶ್ವರ್ಯಗಳಿದ್ರೂ ಕೂಡ ಹುಚ್ಚ ಆಗಲಿಲ್ಲ, ಬದಲಾಗಿ ಭಗವಂತನ ಧ್ಯಾನದಲ್ಲಿ ನಿರತನಾಗ್ತಾ ಇದೆಯೇ, ಅದರಿಂದ ಬಹಳ ಒಳ್ಳೆಯದು. ಗೀತೆಯಲ್ಲೂ ಕೂಡ ಇದೇ ಮಾತನ್ನು ಹೇಳಿದೆ, ಯಾರು ಯೋಗ ಭ್ರಷ್ಟರೋ ಅವರು ಭಕ್ತರಾಗಿ ಐಶ್ವರ್ಯವಂತರ ಮನೆಗಳಲ್ಲಿ ಜನ್ಮವೆತ್ತಾರೆ ಅಂತ. ಏನು ಹೇಳ್ತಾನೆ ಶ್ರೀಕೃಷ್ಣ ಅದ್ರ ಬಗ್ಗೆ? ಶುಚೀನಾಂ ಶ್ರೀಮತಾಂಗೇ ಯೋಗ ಭ್ರಷ್ಟೋ ವಿಜಾಯತೆ, ಶುಚೀನಾಂ ಶ್ರೀಮತಾಂಗೇ ಯೋಗ ಭ್ರಷ್ಟೋ ವಿಜಾಯತೆ. ಶುಚಿಯಾದ ಶ್ರೀಮಂತರು ಅಂತ ಹೇಳ್ತಕ್ಕಂಥ ಮಾತನ್ನ ಇಲ್ಲಿ ಉಪಯೋಗಿಸ್ತಾನೆ. ಬಹಳ ಸ್ವಾರಸ್ಯವಾಗಿದೆ ಈ ಮಾತು. ನಾನು ಹಿಂದೆಯೇ ಯಾವಾಗಲೂ ಹೇಳ್ತಾ ಇದ್ದಂತಹ ಮಾತನ್ನ ಬಹಳ ಜನ ನೆನಪಿಟ್ಕೊಂಡಿರ್ಬೋದು, ಹಣವಂತ ಶ್ರೀಮಂತ ಬಹಳ ವ್ಯತ್ಯಾಸ ಇದೆ ಇದರಲ್ಲಿ ಅಂತ. ಹಣವಂತರೆಲ್ಲರೂ ಶ್ರೀಮಂತರಲ್ಲ, ಶ್ರೀಮಂತರಲ್ಲಿ ಹಣವಂತ ಶ್ರೀಮಂತರು ಹಣವಂತರಾಗಿರಬಹುದು, ಶ್ರೀಮಂತರಲ್ಲಿ ಹಣ ಇರಬಹುದು, ಆದರೆ ಹಣವಂತರು ಶ್ರೀಮಂತರಲ್ಲ. ಶ್ರೀ ಅಂತಂದ್ರೆ ಸಕಲ ಮಂಗಳಕರ ಗುಣಗಳಿಂದ ಕೂಡಿದವನು. ಅದರಲ್ಲಿ ಈ ಮಾತನ್ನು ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ, ಶುಚೀನಾಂ ಶ್ರೀಮತಾಂ ಗೇಹೆ, ಗೇಹೆ ಅಂದ್ರೆ ಮನೆಯಲ್ಲಿ ಅಂತ ಅರ್ಥ, ಶುಚಿಯಾದ ಶ್ರೀಮಂತರು ಅಂತ. ಅಂದ್ರೆ ಅವರ ಸಂಪಾದನೆ ಅಂತ ಹೇಳ್ತಕ್ಕಂಥದ್ದು ನ್ಯಾಯವಾದ ಮಾರ್ಗದಿಂದ ಬಂದಂತಹದ್ದು ಅಂತ, ಅದು ಶುಚಿ ಅಂತ ಹೇಳಿದ್ರೆ. ಅಂಥವರ ಮನೆಯಲ್ಲಿ ಯೋಗ ಭ್ರಷ್ಟರು ಹುಟ್ಟುತ್ತಾರೆ ಅಂತ. ಯೋಗ ಭ್ರಷ್ಟರು ಅಂತ ಹೇಳಿದ್ರೆ ಹಿಂದಿನ ಜನ್ಮದಲ್ಲಿ ಯೋಗಾಭ್ಯಾಸವನ್ನು ಪ್ರಾರಂಭಿಸಿ ಕಾರಣಾಂತರಗಳಿಂದ ಶರೀರ ಬಿದ್ದು ಹೋಗಿ ಆ ಯೋಗ ಅಂತ ಹೇಳತಕ್ಕಂಥದ್ದು ಪೂರ್ತಿಯಾಗದೆ ಉಳಿದಿರುತ್ತಲ್ಲ, ಅವರು ಯೋಗ ಭ್ರಷ್ಟರು. ಆದರೆ ಪತಿತರಾಗಿರುತ್ತಾರಲ್ಲ ಅವರು ಯೋಗ ಭ್ರಷ್ಟರಲ್ಲ, ಅವರು ಬರೀ ಭ್ರಷ್ಟರು. ಯೋಗ ಭ್ರಷ್ಟ ಅಂತ ಹೇಳಿದ್ರೆ ಯೋಗ ಅರ್ಧಕ್ಕೆ ನಿಂತು ಅವನು ಶರೀರ ಬಿಟ್ಟವನು ಅಂತ ಅರ್ಥ. ಅಂಥವನು ಮಾತ್ರವೇ ಈ ಶುಚಿಯಾದ ಶ್ರೀಮಂತರ ಮನೆಯಲ್ಲಿ ಹುಟ್ಟುತ್ತಾನವನು. ಪ್ರತಿಯೊಬ್ಬ ಜೀವಿಯೂ ಕೂಡ ತನ್ನ ತನ್ನ ಕರ್ಮಗಳಿಗೆ ಮತ್ತು ಆಸೆ ಆಕಾಂಕ್ಷೆಗಳಿಗೆ ಅನುಸಾರವಾಗಿ ಸಂಚರಿಸ್ತಾ ಇರ್ತಾನೆ ಸೂಕ್ಷ್ಮ ಶರೀರದಲ್ಲಿ. ಯಾವ ತಂದೆ ತಾಯಿಗಳಲ್ಲಿ ಹುಟ್ಟಿದರೆ ತನ್ನ ಧ್ಯೇಯೋದ್ದೇಶಗಳನ್ನು ಸಲೀಸಾಗಿ ಮುಂದುವರಿಸಿಕೊಂಡು ಹೋಗಬಹುದು ಅಂತ ಆಲೋಚನೆ ಮಾಡ್ತಾ ಅವನು ಅದಕ್ಕೆ ಬೇಕಾದಂತಹ ತಂದೆ ತಾಯಿಗಳನ್ನೇ ಆರಿಸಿಕೊಳ್ತಾನೆ. ಅವನವನ ಕರ್ಮವೇ ಅವನಿಗೆ ಸಹಾಯ ಮಾಡುತ್ತೆ ಅಂತಹ ತಂದೆ ತಾಯಿಗಳ ಹೊಟ್ಟೆಯಲ್ಲಿ ಹುಟ್ಟೋದಕ್ಕೆ. ದುಷ್ಟನಾಗಿ ಹುಟ್ಟುವುದು ಕೂಡ ಯಾವ ತಂದೆ ತಾಯಿಗಳ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ದುಷ್ಟತನವನ್ನು ಬಹಳ ಚೆನ್ನಾಗಿ ಮಾಡೋದಕ್ಕೆ ಅವಕಾಶ ಇದೆಯೋ ಅಲ್ಲಿ. ಮತ್ತೆ ಅವನು ತಾನು ದುಷ್ಟನಾಗಿ ಆ ತಂದೆ ತಾಯಿಗಳು ಹಿಂದೆ ಮಾಡಿದಂತಹ ಏನೇನೋ ದುಷ್ಟತನಗಳಿವೆಯಲ್ಲ ಅವುಗಳಿಗೆ ಪ್ರತಿಫಲ ರೂಪವಾಗಿ ಇವನು ದುಷ್ಟತನವನ್ನು ಕೊಟ್ಟು ಅಥವಾ ಕಾಟ ಕೊಟ್ಟು ಅವರ ದುಷ್ಟತನವನ್ನು ಹೋಗಲಾಡಿಸೋದಕ್ಕಾಗಿ ಕೂಡ ಹುಟ್ಟೋದಿರುತ್ತೆ. ಕರ್ಮಪುತ್ರರು ಕರ್ಮಪುತ್ರರು ಅಂತದಕ್ಕೆ ಹೆಸರು. ಕರ್ಮವನ್ನು ಸವಿಸೋದಕ್ಕಾಗಿ ಇರ್ತಕ್ಕಂಥವ್ರು ಅವರೆಲ್ಲ. ಆದರೆ ನಾವು ನನ್ನ ಮಗು ನನ್ನ ಮಗು ಅಂತ ಅಪ್ಪಿಕೊಂಡು ಅವರು ಮತ್ತೆ ಮತ್ತೆ ಎದೆ ಮೇಲೆ ಒದ್ದರೂ ಕೂಡ ಮುದ್ದು ಮಾಡಿ ಕೊನೆಗೂ ಕೂಡ ಯಾತನೆಯನ್ನು ಅನುಭವಿಸೋದೇ ಆಗುತ್ತೆ. ಅದೇ ಕರ್ಮವನ್ನು ಅನುಭವಿಸುವುದಂದ್ರೆ ಹಾಗೆ. ಇಲ್ಲಿ ಯೋಗ ಭ್ರಷ್ಟು ಅಂತ ಹೇಳ್ತಕ್ಕಂತಹ ಅವರು ಕೂಡ ಸೂಕ್ಷ್ಮ ಶರೀರದಿಂದ ಇಂತಹ ಶುಚಿಯಾದ ಶ್ರೀಮಂತರನ್ನ ಆರಿಸಿಕೊಳ್ತಾ ಇರ್ತಾರೆ, ಹುಡುಕ್ತಾ ಇರ್ತಾರೆ, ಕೊನೆಗೊಂದು ದಿವಸ ಅಲ್ಲಿ ಹುಡುಕ್ತಾರೆ ಅಂತನೋ ಮಾತನ್ನ ಶ್ರೀರಾಮಕೃಷ್ಣ ಹೇಳ್ತಾರೆ. ಮುಖ್ಯೋಪಾಧ್ಯಾಯ ಗೀತೆಯಿಂದ ಈ ಶ್ಲೋಕವನ್ನ ಈ ರೀತಿಯಲ್ಲಿ ಉದ್ಧರಿಸಿದ, ಶುಚೀನಾಂ ಶ್ರೀಮತಾಂ ಗೇಹೆ ಯೋಗ ಭ್ರಷ್ಟೋಭಿ ಜಾಯತೆ ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ. ಭಗವಂತ ಇಚ್ಛೆ ಪಟ್ಟುದೇ, ಆದರೆ ಜ್ಞಾನಿಯನ್ನೂ ಸಂಸಾರದಲ್ಲಿ ಇಡಬಲ್ಲ, ಆತನ ಇಚ್ಛೆಯಿಂದಲೇ ಈ ಜೀವ ಜಗತ್ತು ಉಂಟಾಗಿದೆ, ಆತ ಇಚ್ಛಾಮಯ ಅಂತ. ಇದು ಇನ್ನೊಂದು ಅದ್ಭುತವಾದ ಮಾತು. ಜ್ಞಾನಿಗಳು ಕೂಡ ಸಂಸಾರದಲ್ಲಿ ಇರುವಂತೆ ಮಾಡತಕ್ಕಂಥವನು ಭಗವಂತನೇ ಅಂತ. ಜ್ಞಾನಿಗಳು ಸಂಸಾರದಲ್ಲಿ ಇದ್ರೆ ಅದು ಭಗವದ್ ಇಚ್ಛೆ, ಸಾಮಾನ್ಯರು ಸಂಸಾರದಲ್ಲಿದ್ರೆ ಅವರವರ ಕರ್ಮಗಳ ಇಚ್ಛೆ. ಈ ಕರ್ಮ ಮತ್ತು ಭಗವದ್ ಇಚ್ಛೆ ಇವೆರಡರ ವ್ಯತ್ಯಾಸವನ್ನು ಯಾವಾಗಲೂ ನೆನಪಿಟ್ಕೊಂಡಿರಬೇಕಾಗುತ್ತೆ. ಜ್ಞಾನಿಗಳಾದವರು ಭಗವದ್ ಇಚ್ಛೆಯಿಂದ ಸಂಸಾರದಲ್ಲಿ ಇರ್ತಾರೆ, ಆದ್ರಿಂದ ಅವರು ಯಾವುದೇ ಬಗೆಯ ಸಂಸಾರದ ಕೋಟಲಿಗಳಿಂದ ದುಃಖಿತರಾಗುವುದಿಲ್ಲ. ಪದ್ಮಪತ್ರ ಮೀಮಾಂಬಸ ಇರುವುದಕ್ಕೆ ಸಮರ್ಥರಾಗ್ತಾರೆ ಅವರು. ಶ್ರೀಕೃಷ್ಣನೇ ಆ ಮಾತನ್ನು ಉದಾಹರಣೆ ಕೊಡ್ತಾನೆ. ಪದ್ಮಪತ್ರ, ಪತ್ರ ಅಂದ್ರೆ ಎಲೆ, ಪದ್ಮ ಅಂತಂದ್ರೆ ತಾವರೆ. ತಾವರೆಯ ಎಲೆ ನೀರಿನಲ್ಲೇ ಇದ್ರೂ ಕೂಡ ಅದರಲ್ಲಿ ಒಂದೇ ಒಂದು ತುಟ್ಟು ನೀರು ಕೂಡ ಹೇಗೆ ಅಂಟ್ಕೊಳ್ಳೋದಿಲ್ವೋ ಆ ರೀತಿಯಲ್ಲಿ ನಮ್ಮ ಇಲ್ಲೇ ಇರ್ತಕ್ಕಂಥ ಶ್ರೀರಾಮಕೃಷ್ಣ ಆಶ್ರಮದ ಲಾಂಛನ, ಅದರಲ್ಲಿ ಒಂದು ಸರ್ಪ, ಒಂದು ಸೂರ್ಯ, ಒಂದು ಸಮುದ್ರ, ಎರಡು ತಾವರೆ ಎಲೆ, ಒಂದು ಕಮಲ ಪುಷ್ಪ, ಒಂದು ಹಂಸ, ಇವುಗಳೆಲ್ಲ ಇದೆಯಲ್ಲ, ಅವುಗಳ ಅರ್ಥ ಎಲ್ಲ ಬರೆದಿಟ್ಟಿದೆ ಪುಸ್ತಕದಲ್ಲಿ ಇದೆ, ಅದು ಓದ್ಕೊಂಡು ತಿಳ್ಕೊಳ್ಬಹುದು. ಆ ತಾವರೆ ಎಲೆಯನ್ನು ಯಾತಕ್ಕೆ ಇಟ್ಟಿದ್ದಾರೆ ಅಂತ ಹೇಳಿದ್ರೆ, ಸಮುದ್ರದ ಅಲೆಯೋಪಾದಿಯಲ್ಲಿ ನಮ್ಮಿಂದ ಕರ್ಮಗಳು ನಡೀತಾ ಇರುತ್ತವೆ. ಊಟಕ್ಕಾಗಿ ಕರ್ಮ, ಸಂಸಾರಕ್ಕಾಗಿ ಕರ್ಮ, ಕರ್ಮಕ್ಕೆ ಆ ಕಾರಣ ಈ ಕಾರಣ ಅಂತ ಏನಿದೆಯೇನೋ, ಬಗೆ ಬಗೆಯ ಕಾರಣಗಳಿಂದಾಗಿ ಕರ್ಮಗಳು ನಮ್ಮಿಂದ ನಡೀತಾ ಇರುತ್ತವೆ. ಸಮುದ್ರದ ಅಲೆಗಳೆಷ್ಟೋ ಕರ್ಮಗಳು ಅಷ್ಟೇ. ಆದರೆ ಕರ್ಮ ಯೋಗಿ ಅಂತ ಯಾರು ಆಗಬೇಕು ಅಂತ ಇಷ್ಟಪಡ್ತಾನೋ ಅವನು ಆ ಕರ್ಮಗಳನ್ನು ಮಾಡ್ತಾ ಇದ್ರೂ ಯಾವ ರೀತಿಯಲ್ಲಿ ಇರಬೇಕು, ಆ ಎರಡು ತಾವರೆ ಎಲೆಯ ರೀತಿಯಲ್ಲಿ. ಅಂಥ ಅಲೆಗಳ ಮಧ್ಯೆ ಅದು ಅಲೆದಾಡ್ತಾ ಇದ್ರೂ ಕೂಡ ಒಂದೇ ಒಂದು ತೊಟ್ಟು ನೀರನ್ನು ಕೂಡ ಹಂಚಿಕೊಂಡಿರೋದಿಲ್ಲ ಅಂತ. ಈ ರೀತಿಯಲ್ಲಿ ಸಂಸಾರದಲ್ಲಿ ಇರುವಂತಹ ಒಂದು ಶಕ್ತಿ ಭಗವಂತನಿಂದ ಪ್ರಾಪ್ತವಾಗುತ್ತೆ. ಯಾವ ಜ್ಞಾನಿಗಳನ್ನ ಭಗವಂತನೇ ಸಂಸಾರದಲ್ಲಿ ಇಟ್ಟಿರ್ತಾನೋ ಆ ಜ್ಞಾನಿಗಳ ಸಂಬಂಧವಾಗಿ ಈಗ ಮುಖ್ಯೋಪಾಧ್ಯಾಯ ನಗುತ್ತಾ ಹೇಳ್ತಾನೆ, ಭಗವಂತನಿಗಲಿಂದ ಬಂತು ಇಚ್ಛೆ, ಆತನಿಗೇನಾದರೂ ಅಭಾವ ಅನ್ನೋದು ಇದೆಯೇ ಅಂತ. ಭಗವಂತ ಇಚ್ಛೆ ಮಾಡಿ ಜ್ಞಾನಿಗಳನ್ನು ಸಂಸಾರದಲ್ಲಿ ಇಡ್ತಾನೆ ಅಂತ ಹೇಳ್ತಾನಲ್ಲ, ಹೇಳ್ತಾರಲ್ಲ ಶ್ರೀರಾಮಕೃಷ್ಣರು, ಭಗವಂತನಿಗೆ ಏನು ಇಚ್ಛೆ ಇದೆ? ಎಲ್ಲ ಇಚ್ಛೆಗಳಿಗೂ ಅತೀತ ಅವನು ಅನ್ನುವ ಅರ್ಥದಲ್ಲಿ ಹೇಳ್ತಾನೆ ಮುಖ್ಯೋಪಾಧ್ಯಾಯ. ಒಂದು ದೃಷ್ಟಿಯಿಂದ ಅದು ಸರಿ, ಆದ್ರೆ ಶ್ರೀರಾಮಕೃಷ್ಣ ನಗ್ತಾ ನಗ್ತಾ ಹೇಳ್ತಾರಂತೆ, ಅದರಲ್ಲಿ ತಪ್ಪೇನಿದೆ? ನೀರು ಸುಮ್ಮನೆ ಇದೆ ಅಂತಿದ್ರೂ ನೀರೇ, ಅಲೆಗಳಾಗಿ ಎದ್ದಿದ್ರೂ ನೀರೇ, ಹಾವು ಸುರುಳಿ ಸುತ್ತಿ ಸುಮ್ಮನೆ ಬಿದ್ದಿದ್ರೂ ಹಾವೇ, ಹರಿದು ಹೋಗ್ತಾ ಇದ್ರೂ ಹಾವೇ, ಮನುಷ್ಯ ಸುಮ್ಮನೆ ಕುಳಿತಿದ್ರೂ ಮನುಷ್ಯನೇ, ಕೆಲಸದಲ್ಲಿ ತೊಡಗಿದ್ರೂ ಮನುಷ್ಯನೇ. ಅಂದ್ರೆ ಭಗವಂತ ಇಚ್ಛಾಮಯನಾಗಿ ಜ್ಞಾನಿಯನ್ನ ಸಂಸಾರದಲ್ಲಿ ನೆಲೆಸಿದ್ರೂ ಕೂಡ ಅವನು ಜ್ಞಾನಿಯೇ. ಹೇಗೆ ನೀರು ಅಂತ ಹೇಳ್ತಕ್ಕಂಥ ಅದು ಸುಮ್ಮನೆ ಇದ್ರೂ ನೀರೇ, ಅಲೆಯಲಿಯಾಗಿ ಹರಿತಾ ಇದ್ರು ನೀರು, ಅದೇ ರೀತಿಯಲ್ಲಿ ಈ ಜ್ಞಾನಿ ಅಂತನ್ನುವ ಉದಾಹರಣೆಯನ್ನು ಕೊಟ್ಟು ಹೇಳ್ತಾ ಇದ್ದಾರೆ. ಬಳಿಕ ಹೇಳ್ತಾರೆ, ಜೀವ ಜಗತ್ತುಗಳನ್ನ ಬ್ರಹ್ಮನಿಂದ ಹೊರಹಾಕುವುದು ಹೇಗೆ? ಹಾಗೆ ಮಾಡಿದ್ರೆ ತೂಕ ಕಡಿಮೆ ಆಗಿಬಿಡುತ್ತೆ. ಬೇಲದ ಹಣ್ಣಿನ ಬೀಜ ಮತ್ತು ಕರ್ಟವನ್ನ ಹೊರಕ್ಕೆ ಬಿಸಾಡಿಬಿಟ್ರೆ ಬೇಲದ ಹಣ್ಣಿನ ನಿಜವಾದ ತೂಕ ದೊರೆಯುವುದಿಲ್ಲ. ಒಂದು ಬೇಲದ ಹಣ್ಣು ಇದು ಅಂತ ಬರೀ ಜ್ಯೂಸ್ ಮಾತ್ರ ತೋರಿಸಿ ಹೇಳ್ತಿರು. ಬೇಲದ ಹಣ್ಣು ಅಂತ ಆಗಬೇಕಾದ್ರೆ ಬೀಜ, ಅದರ ಚಿಪ್ಪು ಎಲ್ಲ ಸೇರಿದಾರು ಎಲ್ಲ ಸೇರಿಕೊಂಡಿರ್ಬೇಕಾಗುತ್ತೆ. ಅದೇ ರೀತಿಯಲ್ಲಿ ಪರಮಾತ್ಮ ಅಂತ ಹೇಳಿದ ತಕ್ಷಣ ನಾವೆಲ್ಲರೂ ಕೂಡ ಅದರೊಳಗೆ ಸೇರ್ಕೊಂಡು ಬಿಟ್ಟಿರ್ತೇವೆ. ಜೀವ ಜಗತ್ತೆಲ್ಲವೂ ಕೂಡ ಆ ಪರಮಾತ್ಮ ಅಂತ ಹೇಳ್ತಕ್ಕಂಥ ಒಂದೇ ಶಬ್ದದಲ್ಲಿ ಸೇರ್ಕೊಂಡಿರುತ್ತದೆ ಅಂತ ತುಂಬಾ ಸ್ವಾರಸ್ಯವಾಗಿ ಹೇಳ್ತಾರೆ. ಬಳಿಕ ಹೇಳ್ತಾರೆ, ಇಷ್ಟಾದರೂ ಕೂಡ ಬ್ರಹ್ಮ ನಿರ್ಲಿಪ್ತ, ಗಾಳಿಯಲ್ಲಿ ಸುಗಂಧ ದುರ್ಗಂಧಗಳಿರುವುದನ್ನು ನಾವು ಅನುಭವಿಸಬಹುದು, ಆದರೆ ಗಾಳಿ ಮಾತ್ರ ಅವುಗಳಿಂದ ನಿರ್ಲಿಪ್ತವಾಗಿದೆ. ಬ್ರಹ್ಮನಿಗೂ ಶಕ್ತಿಗೂ ಯಾವ ಭೇದವೂ ಇಲ್ಲ. ಈ ಆದ್ಯ ಶಕ್ತಿಯೇ ಈ ಜೀವ ಜಗತ್ತಾಗಿ ಆಗಿದೆ ಅಂತ ಎರಡು ಮಾತನ್ನು ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಇಲ್ಲಿ ಗಾಳಿಯೋಪಾದಿಯಲ್ಲಿ ಪರಮಾತ್ಮ ಅಂತ, ನಮ್ಮ ಒಳಗಡೆ ಎಲ್ಲ ಪರಮಾತ್ಮನೇ ಇದ್ದಾನೆ. ಆದರೆ ಅವನು ಈ ಸಂಸಾರದ ಸುಗಂಧ ದುರ್ಗಂಧ ಎರಡನ್ನೂ ಅಂಟಿಸಿಕೊಂಡಿಲ್ಲ. ಅವನು ಜ್ಞಾನಿಯಾದವನು ಕೂಡ ಅದೇ ರೀತಿಯಲ್ಲಿ ಇರ್ತಾನೆ, ತದ್ವತ್ ಇರ್ತಾನೆ. ಆಮೇಲೆ ಇನ್ನೊಂದು ಮಾತು ಹೇಳಿದ್ರು, ಬ್ರಹ್ಮನಿಗೂ ಶಕ್ತಿಗೂ ಯಾವ ಭೇದವೂ ಇಲ್ಲ. ಇದನ್ನು ನಾವು ಕೇಳ್ತಾ ಬಂದಂತಹ ಮಾತು. ಬ್ರಹ್ಮ ಅಂದ್ರೆ ನಿಶ್ಚೇಷ್ಟಿತವಾಗಿರುವಂತಹದ್ದು, ಶಕ್ತಿ ಅಂದ್ರೆ ಸಕಲ ಚಟುವಟಿಕೆಗಳಿಂದ ಕೂಡಿರುವಂತಹದ್ದು. ಅದಕ್ಕೋಸ್ಕರವೇ ಕಾಳಿ ಶಿವನ ಮೇಲಿಂದ ಎದ್ದು ಬರುವಂತಹ ಚಿತ್ರವನ್ನ ನಾವು ಪೂಜಿಸ್ತೇವೆ. ಬಹಳ ಜನ ಕೇಳ್ತಾರೆ, ಏನ್ ಸ್ವಾಮೀಜಿ ಈ ಕಾಳಿ ಹತ್ರ ನಾವು ಏನ್ ಪಾಠ ಕಲಿಯೋದಿಕ್ಕಿದೆ, ಗಂಡನ್ನೇ ಕೆಳಗಡೆ ಬೀಳಿಸಿ ಅವನ ಎದೆ ಮೇಲೆ ನಿಂತು ಬಿಟ್ಟಿದ್ದಾಳೆ, ಸರಿಯೇ ಅದು, ಇದೆಂಥ ಚಿತ್ರ ಸ್ವಾಮೀಜಿ ಅಂತ ದಕ್ಷಿಣ ಭಾರತದಲ್ಲಿ ಕೇಳುವ ಕ್ರಮ. ಆದರೆ ಉತ್ತರ ಭಾರತದಲ್ಲಿ ಮುಖ್ಯವಾಗಿ ಬಂಗಾಳದಲ್ಲಿ ಅದರ ಅರ್ಥ ಅಂತ ಇರತಕ್ಕಂಥದ್ದು ಅವರಿಗೆ ಸುಸ್ಪಷ್ಟ. ನೀರು ಕುಡಿದ ಹಾಗೆ ಶಿವ ಅಂತ ಹೇಳಿದ್ರೆ ಬ್ರಹ್ಮನಿಗೆ ಅದು ಸಂಕೇತ. ಶಿವ ಪರಬ್ರಹ್ಮನಿಗೆ ಸಂಕೇತ, ಕಾಳಿ ಶಕ್ತಿಗೆ ಸಂಕೇತ. ಪರಬ್ರಹ್ಮ ಏನ್ ಮಾಡ್ತಾನ, ಈ ಆಕಾಶ ಇದೆ ಏನು ಮಾಡುತ್ತದು, ಸುಮ್ಮನೆ ಇರುತ್ತೆ. ಆದ್ರೆ ಅದರಲ್ಲಿ ಆ ಆಕಾಶದಲ್ಲಿ ಏನೇನು ಕಾರ್ಯಕಲಾಪಗಳೆಲ್ಲ ನಡ್ಕೊಂಡು ಹೋಗ್ತಾ ಇವೆ ನೋಡಿ. ದೀಪ ಏನ್ ಮಾಡುತ್ತದು, ಸುಮ್ಮನೆ ಇರುತ್ತೆ. ಒಬ್ಬ ಅದ್ರ ಕೆಳಗಡೆ ಕುಳಿತುಕೊಂಡು ಭಾಗವತ ಓದ್ತಾ ಇರ್ತಾನೆ, ಇನ್ನೊಬ್ಬ ಅದರ ಕೆಳಗಡೆ ಕುತ್ಕೊಂಡು ಫೋರ್ಜರಿ ಮಾಡ್ತಾ ಇರ್ತಾನೆ, ಸುಳ್ಳು ರುಜಿ ಹಾಕ್ತಾ ಇರ್ತಾನೆ, ಮೋಸ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೆ. ಆದರೆ ದೀಪ ತಪ್ಪಿದೆ ಅದರಲ್ಲಿ. ಹಾಗೆ ಪರಬ್ರಹ್ಮ ಅಂತ ಶಿವ ಆ ರೀತಿಯಲ್ಲಿ ನಿಶ್ಚಯಿಷ್ಠಿತನಾಗಿರ್ತಾನೆ. ಆದರೆ ಈ ಕಾಳಿ ಅಂತ ಹೇಳ್ತಕ್ಕಂಥ ಶಕ್ತಿ ಬಂದದ್ದು ಮಾತ್ರ ಎಲ್ಲಿಂದ, ಅದೇ ಪರಬ್ರಹ್ಮದಿಂದಲೇ. ಅದು ಶಿವನನ್ನು ಮೆಟ್ಟಿನಿಂದದ್ದಲ್ಲ, ಶಿವನಿಂದ ಹೊರಟು ಸಕಲ ಸೃಷ್ಟಿ ಸ್ಥಿತಿ ಪ್ರಳಯಕ್ಕೆ ತೊಡಗುವಂತಹದ್ದು ಅಂತ ಎದ್ ಹೋಗೋದನ್ನು ತೋರಿಸಬೇಕಾಗಿತ್ತು ಅವರು. ಎದೆ ಮೇಲೆ ನಿಂತಿರೋದ್ರಿಂದ ನಮ್ಗೆ ಈ ತರ ಅರ್ಥ ಆಗ್ತಾ ಇಲ್ಲ ಅದು. ಆದ್ರಿಂದ ಕಾಳಿ ಅಂತ ಹೇಳಿದ್ರೆ ಸೃಷ್ಟಿ ಸ್ಥಿತಿ ಪ್ರಳಯ ಕಾರಿಣಿ, ಪರಬ್ರಹ್ಮ ಅಂತ ಹೇಳಿದ್ರೆ ಸಕಲ ಕಾರ್ಯಕಲಾಪಗಳಿಗೂ ಅತೀತ, ಸುಖ ದುಃಖ ಲಾಭ ನಷ್ಟ ಮಾನ ಅವಮಾನ ಶುಭ ಅಶುಭ ಇವೆಲ್ಲಕ್ಕೂ ಅತೀತವಾಗಿ ಆಕಾಶದ ಉಪಾಧಿಯಲ್ಲಿ ಇರತಕ್ಕಂಥವನು ಅಂತ ಮುಖ್ಯೋಪಾಧ್ಯಾಯ ಹೇಳ್ತಾನೆ. ಯೋಗ ಪ್ರಶ್ನನಾಗೋದಕ್ಕೆ ಕಾರಣವೇನು, ಶ್ರೀರಾಮಕೃಷ್ಣ ಹೇಳ್ತಾರೆ, ಒಂದು ಹೇಳಿಕೆ ಇದೆ, ಗರ್ಭದಲ್ಲಿದ್ದಾಗ ಯೋಗದಲ್ಲಿದ್ದೆ ಭೂಮಿಗೆ ಬಂದು ಮಣ್ಣು ಮುಕ್ಕಿದೆ ಅಂತ. ಸೂಲಗಿತ್ತಿಯೇನೋ ಒಂದು ಬಂಧನವನ್ನ ಅಂದ್ರೆ ಹೊಕ್ಕಳು ಬಳ್ಳಿಯನ್ನ ಕತ್ತರಿಸಿ ಹಾಕಿದ್ಲು, ಆದರೆ ನಾನು ಮಾಯಾ ಬಂಧನವನ್ನ ಕತ್ತರಿಸುವ ಬಗೆ ಹೇಗೆ, ಹೊಕ್ಕಳು ಬಳ್ಳಿ ಅಂತ ಹೇಳ್ತಕ್ಕಂಥ ಬಂಧನವನ್ನೇನೋ ಕತ್ತರಿಸಲಾಯಿತು, ಆದರೆ ಮಾಯಾಬಂಧನವನ್ನು ಮಾತ್ರ ಕತ್ತರಿಸಿಕೊಳ್ಬೇಕಾಗಿದೆ, ಅದು ಮಾತ್ರ ಹಾಗೆ ಉಳಿದಿರುತ್ತೆ. ಗರ್ಭದಲ್ಲಿದ್ದಾಗ ಯೋಗದಲ್ಲಿದ್ದೆ ಭೂಮಿಗೆ ಬಂದು ಮಣ್ಣು ಮುಕ್ಕಿದೆ, ಜಗತ್ತಿಗೆ ಈ ಮಣ್ಣಿಗೆ ಬಿದ್ದ ತಕ್ಷಣವೇ ಮಾಯೆ ಅಂತ ಹೇಳ್ತಕ್ಕಂಥದ್ದು ಆವರಿಸಿಕೊಳ್ಳುತ್ತೆ, ಸುಳ್ಳು ಪಳ್ಳು ಎಲ್ಲ ಬಂದು ಸೇರ್ಕೊಂಡು ಬಿಡುತ್ತೆ, ಆಮೇಲೆ ಅದರಿಂದ ಬಿಡಿಸ್ಕೊಳ್ತಕ್ಕಂತಹ ಪ್ರಯತ್ನ ಮಾಡಬೇಕಾಗುತ್ತೆ ಅಂತನೋ ಮಾತನ್ನ ತುಂಬಾ ಸ್ವಾರಸ್ಯವಾಗಿ ಹೇಳ್ತಾ ಇದ್ದಾರೆ. ಹೀಗೆ ನಮ್ಮ ಮಾಯಾಪಾಶ ಅಂತ ಇರತಕ್ಕಂಥದ್ದು ಕೂಡ ಕತ್ತರಿಸಿ ಹೋಗಿ ನಮ್ಮೊಳಗಡೆ ದಿವ್ಯ ಜ್ಞಾನ ಅಂತ ಇರತಕ್ಕಂಥದ್ದು ಉದಯಿಸಿ ಸದಾ ಆನಂದದಿಂದ ನಗುನಗುತ್ತಾ ಇರುವಂತೆ ಆ ಪರಬ್ರಹ್ಮನ ನಗೆಯನ್ನ ಪರಮಾತ್ಮನ ನಗೆಯನ್ನ ನಮ್ಮ ಮುಖದಲ್ಲಿ ಧರಿಸಿ ಆನಂದದಿಂದ ಇರುವಂತೆ ಅದೇ ಪರಮಾತ್ಮ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸಿಕೊಂಡು ನಾನು ಈ ಮಾತನ್ನು ಮುಗಿಸ್ತೇನೆ. ಮುಂದಿನದನ್ನ ಶ್ರೀರಾಮಕೃಷ್ಣರ ಕೃಪೆಯಿಂದ ಮುಂದಿನ ಶನಿವಾರ ಮುಂದುವರಿಸ್ತೇನೆ. ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ತುಷ್ಟೇ ಜಗತ್ ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್ ಹರಿ ಓಂ ತತ್ಸತ್.